0800-055-1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇನ್ ಹತ್ ನಿಮಿಷದಲ್ಲಿ ಮೂವಿ ಶುರು ಆಗುತ್ತೆ, ಈ ಸಲನು ಮೂವಿ ಸ್ಟಾರ್ಟಿಂಗ್ ಮಿಸ್. 5 ನಿಮಿಷದಲ್ಲಿ ನಿನ್ನ ಮಾಲ್ ಹತ್ರ ಡ್ರಾಪ್ ಮಾಡ್ಬಿಡ್ತೀನಿ, ನೋಡ್ತಾ ಇರು. ಅಯ್ಯೋ, ಇದೇನು ಸಿಟಿಲಿ ಇಷ್ಟು ಸ್ಪೀಡ್ ಆಗಿ ಕಾರ್ ಓಡಿಸ್ತೀಯಾ? ಏಯ್, ಬಸ್ ಇದೆ ಮುಂದೆ. ಅಯ್ಯೋ, ಲೆಫ್ಟ್ ಇಂದ ಹೋಗ್ಬೇಡ, ನಿಧಾನ ನಿಧಾನ. ನೀ ಸುಮ್ನೆ ಕುತ್ಕೋ, ಡೋಂಟ್ ವರಿ. ಈಗ ನೋಡು ಹೇಗ್ ಓವರ್ಟೇಕ್ ಮಾಡ್ತೀನಿ ಆ ಬಸ್ನ ಅಂತ. ಅತಿ ವೇಗ ಅಪಘಾತಕ್ಕೆ ಕಾರಣ. ವಾಹನಗಳನ್ನು ಎಡಭಾಗದಿಂದ ಓವರ್ಟೇಕ್ ಮಾಡದಿರಿ. ಮರೆಯದೆ ಇಂಡಿಕೇಟರ್ ಬಳಸಿ. ಕನ್ನಡಿಯ ಮೂಲಕ ಬೇರೆ ವಾಹನಗಳು ಮುನ್ನುಗ್ಗುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ವಿವಿಧ ಬೆಳೆಗಳ ಕೃಷಿ ಅನುಭವ, ಈ ಕುರಿತು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದ ರೈತರಾದ ಸಿದ್ದಯ್ಯ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸಿದ್ದಯ್ಯ ಎಂಬ ರೈತರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂಥ 5 ಎಕರೆ ಕೃಷಿ ಜಮೀನಿನಲ್ಲಿ ಮೆಕ್ಕೆಜೋಳ, ಹತ್ತಿ, ಶೇಂಗಾ, ರಾಗಿ ಇವುಗಳನ್ನೆಲ್ಲ ಬೆಳೆದಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸಿದ್ದಯ್ಯವರೇ, ನಮಸ್ಕಾರ. ಧನ್ಯವಾದಗಳು ಸರ್. ಸಿದ್ದಯ್ಯವರೇ, ತಾವು 8 ವರ್ಷದಿಂದ ಈ ಕೃಷಿಯನ್ನು ಮಾಡಿಕೊಂಡಿದ್ದೀರಿ? ಸರ್, ನಾನು ಚಿಕ್ಕ ಮಗಾತ್ಲಿಂದಲೂ ಕೃಷಿಯನ್ನು ಮಾಡ್ತಾ ಇದ್ವಿ. ನಮ್ಮ ತಂದೆಯವರ ಜೊತೆಯಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ವಿ. ನಮ್ಮ ತಂದೆಯವರು ತೀರ್ಕೊಂಡಿಗೆ ಒಂದು 15 ವರ್ಷ ಆಯಿತು. ನಮ್ಮ ತಂದೆಯವರ ತೀರ್ಕೊಂಡ್ಮೇಲೆ ನಾವು ನಮ್ಮ ಅಣ್ಣವ್ರ ಜೊತೆಯಲ್ಲಿ ನಾವು ಸಹ ಕೃಷಿ ಜೊತೆಗೇನೆ ಕೃಷಿ ಕಾರ್ಯವನ್ನು ಮಾಡ್ತಾ ಇದ್ವಿ. ನಮ್ಮದು ಒಂದು 5 ಎಕರೆ ಜಮೀನಿದೆ. 5 ಎಕರೆ ಜಮೀನಿನಲ್ಲಿ ನಾವು ಹತ್ತಿ, ರಾಗಿ, ಜೋಳ, ಶೇಂಗಾ ಮತ್ತು ಇತ್ಯಾದಿ ಬೆಳೆಗಳನ್ನು ಸಹ ನಾವು ಬೆಳೀತಾ ಹೋಗ್ತೀವಿ. ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಲ್ಲ, ಅದನ್ನು ಸಹ ನಾವು ಬೆಳೀತಾ ಇರ್ತೀವಿ. ಮೊದಲನೇದಾಗಿ ನಾವು ಸುಮಾರು ವರ್ಷಗಳಿಂದ ನಾವು ಹತ್ತಿಯನ್ನು ಬೆಳೀತಾ ಇದ್ವಿ. ಈಗ ನಮ್ಮ ರೈತರಿಗೆ ಲಾಭವನ್ನು ತಂದುಕೊಡ್ತಕ್ಕಂತಹ ಬೆಳೆ ಅಂತಂದರೆ ಹತ್ತಿ. ಹತ್ತಿ ಆಗಿರೋದ್ರಿಂದ ನಾವು ಹತ್ತಿಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಹತ್ತಿಯನ್ನು ನಾವು ಬೆಳೀತಕ್ಕಂಥದ್ದು ಹೇಗೆ ಅಂದರೆ, ಮೊದಲು ನಾವು ಅಂದರೆ ನಮ್ಮ ಕಡೆ ಇರತಕ್ಕಂತಹ ವಿಚಾರ ಏನಂದ್ರೆ, ನಿಮಗೆ ಈ ಕೃಷಿ ಮಾಡಲಿಕ್ಕೆ ಆಸಕ್ತಿ ಹೇಗೆ ಬಂತು? ಕೃಷಿಯನ್ನು ಮಾಡಲಿಕ್ಕೆ ಆಸಕ್ತಿ ಹೇಗೆ ಬಂತು ಅಂತಂದ್ರೆ, ನಾವು ರೈತರಾಗಿರೋದ್ರಿಂದ ಕೃಷಿಯನ್ನ ಬಿಟ್ಟರೆ ಮತ್ತೆ ನಮಗೆ ಬೇರೆ ಉದ್ಯೋಗಗಳು ಇರೋದಿಲ್ಲ. ಹಾಗಾಗಿ ನಾವು ಕೃಷಿಯನ್ನೇ ನಂಬಿಕೊಂಡಿರೋದ್ರಿಂದ ನಮಗೆ ವ್ಯವಸಾಯದ ಬಗ್ಗೆ ಆಸಕ್ತಿ ಇದೆ. ಹಾಗಾಗಿ ನಾವು ಸುಮಾರು ವರ್ಷಗಳಿಂದ ಹತ್ತಿಯನ್ನೇ ಬೆಳೀತಾ ಇದ್ವಿ. ಹತ್ತಿಯನ್ನು ಬೆಳೆಯೋದು ಅಂತಂದ್ರೆ ಅದು ತುಂಬಾ ರೈತರ ಕೆಲಸ ಅಂದ್ರೆ ತುಂಬಾ ಕಷ್ಟಕರ ಆಗಿರುತ್ತೆ. ಅದಕ್ಕೆ ನಾವು ಮಾಡಬೇಕು ಅಂದ್ರೆ ಈಗ ಯಾಂತ್ರಿಕವಾಗಿ ಇತ್ತೀಚಿನ ಪ್ರಸ್ತುತದ ದಿನಗಳಲ್ಲಿ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ನಾವು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ. ಈಗೇನಾಗಿದೆ ಅಂದ್ರೆ ಹಸುಗಳ ಸಂಖ್ಯೆ, ಎತ್ತಿನ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ. ಅದಕ್ಕೆ ಕಾರಣ ಏನಾಗಿದೆ ಅಂದ್ರೆ ಯಂತ್ರಗಳ ಒಂದು ಪ್ರವೇಶ ಆಗಿರೋದ್ರಿಂದ ಜನರಲ್ಲೂ ಸಹ ಒಂದು ರೀತಿ ಸೋಮಾರಿತನ ಅಂತಕ್ಕಂಥದ್ದು ಮೂಡಿದೆ. ಅದನ್ನು ಹೋಗಲಾಡಿಸ್ಬೇಕು ಅಂತಂದ್ರೆ ದನಕರುಗಳ ಸಹಾಯನ ತಗೊಂಡು ನಾವು ಹತ್ತಿಯನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಯಾಂತ್ರೀಕೃತ ಬೇಸಾಯ ಪದ್ಧತಿ ಸರಿ ಇಲ್ಲ ಅಂತ ಹೇಳ್ತೀರಾ? ಯಾಂತ್ರೀಕೃತ ಬೇಸಾಯ ನಾನು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ನಾವು ಯಂತ್ರಗಳನ್ನ ಬಳಸ್ಕೊಂಡು ಸಂಪೂರ್ಣವಾಗಿ ಹತ್ತಿಯನ್ನ ಬೆಳೀಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಹತ್ತಿ ಗಿಡ ಚಿಕ್ಕದಿದ್ದಾಗ ಮಾತ್ರ ಯಂತ್ರಗಳನ್ನ ಬಳಸ್ಕೊಂಡು ನಾವು ಉಳುಮೆಯನ್ನ ಮಾಡಬಹುದು. ಹತ್ತಿ ಗಿಡ ಏನಾದ್ರೂ ದೊಡ್ಡದಾಯ್ತು ಅಂದ್ರೆ ಯಂತ್ರಗಳನ್ನ ಬಳಸ್ಕೊಂಡು ಮಾಡ್ಲಿಕ್ಕೆ ಒಂದ್ ರೀತಿ ಅನುಕೂಲ ಇದೆ. ಬಟ್ ನಾನು ಅನುಕೂಲ ಇಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಚಿಕ್ಕ ಚಿಕ್ಕ ಯಂತ್ರಗಳು ಬರ್ತಾ ಇರೋದ್ರಿಂದ ಉಪಯೋಗ ಇದೆ. ಆ ಯಂತ್ರಗಳು ಬಂದಿರೋದ್ರಿಂದಾನೆ ಇವತ್ತು ಬೆಳೆಗಳನ್ನ ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದ್ರೆ ಹಿಂದಿನ ದಿನಗಳಲ್ಲಿ ನಾವು ಹಸುಗಳನ್ನ ಮತ್ತೆ ಎತ್ತುಗಳನ್ನೇ ಬಳಸ್ಕೊಂಡು ವ್ಯವಸಾಯ ಮಾಡ್ತಿದ್ರಿಂದ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಾವು ವ್ಯವಸಾಯವನ್ನು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನಮ್ಮದು ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಆ ಮಣ್ಣಿನ ಅದ ಮಣ್ಣಿನ ಹಸಿ ಆರದ್ರೊಳಗಿನ ನಾವು ಭೂಮಿಯನ್ನು ಉಳುಮೆ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾವು ಯಂತ್ರಗಳು ಬಂದಿರೋದ್ರಿಂದ ಬೇಗನೆ ಭೂಮಿಯನ್ನ ಉಳುಮೆ ಮಾಡ್ಕೋಬಹುದು, ಅದಕ್ಕೆ ತಂದ್ಕೋಬಹುದು. ಹಾಗೆ ಏನಾಗುತ್ತೆ ಅಂದ್ರೆ ಯಂತ್ರಗಳ ಸಹಾಯ ತಕೊಂಡು ನಾವು ವ್ಯವಸಾಯವನ್ನ ಮಾಡ್ತಾ ಇದೀವಿ, ಚೆನ್ನಾಗ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ ನಾವು ಮಳೆ ಆಶ್ರಿತ ಪ್ರದೇಶದಲ್ಲಿ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ನಾವು ಬೆಳೆಯನ್ನ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ಪ್ರಸ್ತುತದ ದಿನಗಳನ್ನ ನಾವು ಹೊಲಿಸ್ಕೊಂಡ್ರೆ ಈಗ 2-3 ವರ್ಷಗಳಿಂದ ನಾವು ನೋಡ್ಕೊಂಡ್ರೆ, 2-3 ವರ್ಷ ಅಂತಲ್ಲ, ಈಗ ಒಂದು ಐದಾರು ವರ್ಷಗಳಿಂದ ನಾವು ನೋಡ್ತಾ ಇದ್ರೆ ಸಕಾಲಕ್ಕೆ ಮಳೆ ಬರ್ತಾ ಇಲ್ಲ. ಅದರಲ್ಲೇನೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಇರ್ತಕ್ಕಂತಹ ಮಳೆ ಆಶ್ರಿತ ಪ್ರದೇಶವನ್ನ ಬಳಸ್ಕೊಂಡು ಹತ್ತಿಯನ್ನು ಬೆಳೀತಾ ಇದೀವಿ. ನಾವು ಹತ್ತಿಯನ್ನು ಬೆಳೀಲಿಕ್ಕೆ ಮಾಡ್ಕೊಳ್ತಕ್ಕಂಥ ಯೋಜನೆ ಅಂತಂದ್ರೆ ಏಪ್ರಿಲ್ನಿಂದ ಮಳೆಗಾಲ ಪ್ರಾರಂಭ ಆಗುತ್ತೆ. ಮೇ ತಿಂಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಭೂಮಿಯನ್ನ ಮಳೆ ಬಂದ ತಕ್ಷಣ ಭೂಮಿಯನ್ನ ಅದ ಮಾಡಿಕೊಂಡು ಯಂತ್ರಗಳನ್ನು ಸಹ ಬಳಸ್ಕೋಬಹುದು, ಅದನ್ನ ಬಳಸ್ಕೊಳ್ತಾ ಇದಾರೆ ಕೆಲವರು. ನಾವು ಬೇಸಾಯನ ಎತ್ತಿನ ಬೇಸಾಯವನ್ನೇ ಬಳಸ್ಕೊಂಡು ನಾವು ಭೂಮಿಯನ್ನು ಅದ ಮಾಡಿಕೊಂಡು 4 ಅಡಿ ಅಂದ್ರೆ ಮೂಡಪಡವ ಅಂತ ಹೇಳ್ತಾರೆ ನಮ್ ಕಡೆ ದಿಕ್ಕು. ಮೂಡಪಡವ ನಾಲ್ಕು ಅಡಿ ಮತ್ತೆ ಮೂಡಪಡವ ದೆಕ್ಕ ಪಡವ ನಾಲ್ಕು ದಿಕ್ಕುಗಳಿಗೂ ನಾವು ಕುರಾಲ್ ಅಂತಕ್ಕಂತಹ ಒಂದು ಬೇಸೆ ಉಪಕರಣ ಇದೆ, ಅದನ್ನು ಬಳಸ್ಕೊಂಡು ನಾವು ನಾಲ್ಕು ಅಡಿಗೆ ಒಂದು ನಾಲ್ಕು ಅಡಿ ಅಂತರದಿಂದ ನಾವು ಬೀಜವನ್ನ ಊರ್ತೀವಿ. ಬೀಜವನ್ನು ಊರ್ಬೇಕಾದ್ರೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಹಿಂದಿನ ದಿನಗಳಲ್ಲಿ ಅಂದ್ರೆ ಇತ್ತೀಚಿನ ದಿನಗಳಲ್ಲೂ ಸಹ ನಾವು ಬಳಸ್ತಾ ಇದೀವಿ. ಫಸ್ಟ್ ಬೀಜವನ್ನ ಊರ್ಬಿಟ್ಟು ಅದರ ಮೇಲೆ ಧನಿನ ಗೊಬ್ಬರ ಅಂತ ಹಾಕ್ತಾ ಇದ್ವಿ. ಈಗೇನಾಗಿದೆ ಅಂದ್ರೆ ರಾಸಾಯನಿಕ ಗೊಬ್ಬರ ಬಂದಿರೋದ್ರಿಂದ ಧನಿ ಗೊಬ್ಬರ ಕಮ್ಮಿ ಆಗ್ಲಿಕ್ಕೆ ಕಾರಣ ಏನಾಗಿದೆ ಅಂದ್ರೆ ಯಂತ್ರಗಳು ಬಂದಿರೋದ್ರಿಂದ ದನಕರುಗಳನ್ನೆಲ್ಲ ಮಾರ್ದಿದ್ದಾರೆ. ಹಂಗಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಧನಿ ಗೊಬ್ಬರ ಅಂತ ಏನಿದೆ ಅದನ್ನ ನಾವಿವತ್ತು ಹೊಲಗಳಿಗೆ ಹಾಕ್ತಕ್ಕಂಥದ್ದು ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಈಗ ಬರ್ತಕ್ಕಂತಹ ರಾಸಾಯನಿಕ ಗೊಬ್ಬರಗಳನ್ನೇ ಬಳಸ್ಕೊಂಡು ನಾಲ್ಕು ಅಡಿಗೆ ಬೀಜಗಳನ್ನ ನೆಟ್ಬಿಟ್ಟು ಹತ್ತಿಯನ್ನ ಬೆಳಿತೀವಿ. ಅದು ನಮ್ಮ ಕಡೆ ಡಿಸ್ಎಚ್ ಹತ್ತಿ ಅಂತ ಬರುತ್ತೆ. ಆ ಹತ್ತಿನ ನಾವು ಬೆಳೆದಾಗ ಮೊದಲನೇದಾಗಿ ನಾವು ಸಸಿಗಳನ್ನು ಮಾಡಿಕೊಂಡಾಗ ಅದ ಬೆಳೆದಾದ್ಮೇಲೆ 20-25 ದಿನಗಳ ನಂತರ ನಾವು ಕುಂಟಿಯಿಂದ ಭೂಮಿಯನ್ನು ಹದ ಮಾಡ್ತೀವಿ. ಹುಲ್ಲಾಗಬಾರ್ದು ಅಂತಂದು ಅದಾದ್ಮೇಲೆ ಸ್ವಲ್ಪ ಜನ ಕೂಲರ್ನ ಕರ್ಕೊಂಡು ಹೋಗಿ ಗುಣಿಸುತ್ತ ಇರ್ತಕ್ಕಂಥ ಕಳೆ ಎಲ್ಲ ತೆಗೆಸ್ಬಿಟ್ಟು ಮಳೆ ಬಂದಾಗ ನೇಗಿಲನ್ನು ಉಪಯೋಗಿಸ್ಕೊಂಡು ಗಿಡದ ಪಕ್ಕದಲ್ಲಿ ಗೆರೆಯನ್ನ ಇಟ್ಬಿಟ್ಟು ಆ ಗಿಡದ ಪಕ್ಕಕ್ಕೆ ನಾವೇನ್ ಮಾಡ್ತೀವಿ ಸ್ವಲ್ಪ ಒಂದು 4-5 ಇಂಚು ಅಂತರದಲ್ಲಿ ನಾವು ಮೊದಲ ಬಾರಿಗೆ ಗೊಬ್ಬರವನ್ನ ಹಾಕಿ ತದನಂತರದಲ್ಲಿ ಆಯಾ ಕಾಲಕ್ಕೆ ಆ ಗಿಡಗಳಿಗೆ ಯಾವ ರೀತಿ ರೋಗ ಬಂದಿದೆ ಅಂತಕ್ಕಂಥದ್ದನ್ನ ಪರೀಕ್ಷಿಸಿ ಗಿಡದ ಬೆಳವಣಿಗೆಗೆ ಯಾವ ರೀತಿ ಕೀಟನಾಶಕಗಳನ್ನ ಬಳಸಬೇಕು ಅಂತದನ್ನ ಬಳಸ್ಕೊಂಡು ಔಷಧಿಯನ್ನ ಹೊಡೆದು 25-20 ಮತ್ತೆ 8-10 ದಿನಗಳ ಅಂತರದಲ್ಲಿ ನಾವು ಗಿಡ ದೊಡ್ಡವಾಗ ತನಕ ಎತ್ತಿನ ಸಹಾಯದಿಂದನೇ ನಾವು ಕುಂಟೆಯನ್ನು ಹೊಡಿತೀವಿ. ಈ ರೀತಿ ನಾವು ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಕೀಟನಾಶಕಗಳನ್ನ ಮತ್ತೆ ರಸಗೊಬ್ಬರಗಳನ್ನ ಕೊಡೋದ್ರ ಮೂಲಕ ಒಂದು ಎಕರೆಗೆ 8-10 ಕ್ವಿಂಟಲ್ ಹತ್ತಿಯನ್ನ ಬೆಳಿಬಹುದು. ಈ ರೀತಿ ಬೆಳೆದಿರ್ತಕ್ಕಂಥದ್ದು ನಮ್ಮ ಒಂದು ಅನುಭವ. ಇದು ಹತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹತ್ತಿ ಬೆಳೆಯಕ್ಕಿಂತ ಮುಂಚಿತವಾಗಿ ತಾವು ಭೂಮಿನ ಹದಗೊಳಿಸ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ ರೀತಿ ಭೂಮಿನ ಹದಗೊಳಿಸ್ಕೋತೀರ ತಾವು? ಮೊದಲೆಲ್ಲ ನಾವು ಎತ್ತುಗಳಿಂದ ಮಾಡ್ತಾ ಇದ್ವಿ. ಬಲರಾಮ್ ನೇಗ್ಲು ಅಂತ ಇದೆ. ಆ ನೇಗ್ಲನ್ನ ಮಳೆ ಬಂದ ತಕ್ಷಣ ಒಂದು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಮೂಡ ಪಡವ ಅಥವಾ ತೆಂಕ ಪಡಗ ಹೊಡೆದ್ಬಿಟ್ಟು ಮತ್ತೆ ಮೂಲೆ ಹಚ್ಕೊಂಡು ಆ ಭೂಮಿಯನ್ನ ಮತ್ತೆ ನಾವು ನೇಗಲ್ ಸಾಲು ಬಿಡ್ತಾ ಇದ್ವಿ. ಈಗ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ಬಂದಿರೋದ್ರಿಂದ ಬಲರಾಮ್ ನೇಗ್ಲನ್ನ ಹಾಕೊಂಡು 2 ಮಕ್ಕ ಕುಂಟೆ ಹೊಡಿಸ್ತೀವಿ, ಬಲರಾಮ್ ನೇಗ್ಲು ಹೊಡಿಸ್ತೀವಿ. ಅದಾದ್ಮೇಲೆ ಎಲ್ಲ ಟ್ರ್ಯಾಕ್ಟರ್ ಬಂದಿರೋದ್ರಿಂದನೇ ಮತ್ತೆ ಟ್ರ್ಯಾಕ್ಟರ್ಲೇನೆ ಕುಂಟೆಯನ್ನ ಅದ ಮಾಡ್ಕೊಂಡು ಭೂಮಿನ ಅದ ಮಾಡಿಕೊಂಡು ಮಳೆ ಬಂದ ತಿರುಗ ಮಾರನೇ ದಿವಸ ಹಸಿಯನ್ನ ನೋಡ್ಕೊಂಡ್ಬಿಟ್ಟು ನಾವು ಬೀಜವನ್ನ ಊರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾವ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಇದು ಏಪ್ರಿಲ್ ಇಂದ ಮಳೆ ಪ್ರಾರಂಭ ಆಗುತ್ತೆ, ಮೇ ತಿಂಗಳು. ಅಶ್ವಿನಿ ಮಳೆ ಬಿಟ್ಟು ತದನಂತರದಲ್ಲಿ ಬರ್ತಕ್ಕಂಥ ಭರಣಿ ಮಳೆ ಅಂತಕ್ಕಂಥದ್ದಿದೆ. ಆ ಮಳೆಯಿಂದ ಅದರ ಮುಂದಿನ ಮಳೆ ತನಕ ಬಿತ್ತಿದ್ರೆ ಉತ್ತಮವಾಗಿರ್ತಕ್ಕಂತಹ ಹತ್ತಿಯನ್ನ ಬೆಳಿಬಹುದು ಅಂತ ಹತ್ತಿಯನ್ನ ಬೆಳೆದಿರ್ತಕ್ಕಂಥದ್ದು ನಾವಾಗಿರ್ಬೋದು ನಮ್ಮ ಸುತ್ತಮುತ್ತಲ ರೈತರಾಗಿರ್ಬೋದು ಈ ಒಂದು ಮೇ ತಿಂಗಳಲ್ಲಿ ಹತ್ತಿಯನ್ನ ಬೆಳಿಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ತಿಂಗಳು. ಅಂದ್ರೆ ಗುಣಿಯಿಂದ ಗುಣಿಗೆ ಎಷ್ಟು ಅಂತರ ಇಟ್ಟು ನೀವು ಹತ್ತಿನ ಹಾಕ್ತೀರ? 4 ಅಡಿ. ಅಂದ್ರೆ ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ 3.5-4 ಮಾಡ್ತಾರೆ, 3.5-4 ಅಂತರವನ್ನ ಮಾಡ್ಕೊಳ್ತಾರೆ. ನಾವು 4 ಅಡಿಗೆ ನಾವು ಬೀಜವನ್ನ ಬಿತ್ತನೆ ಮಾಡ್ತೀವಿ. ನಾವು ನಿಮ್ ಪ್ರಕಾರವಾಗಿ ಒಂದು ಎಕರೆಗೆ ಎಷ್ಟು ಪ್ಯಾಕೆಟ್ ಬೀಜ ಬೇಕಾಗುತ್ತೆ? ಒಂದು ಎಕರೆಗೆ ಒಂದು ಪ್ಯಾಕೆಟ್ ಹೋಗುತ್ತೆ. 3.5-4 ಮಾಡಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸರಿಯಾದ ರೀತಿಯಲ್ಲಿ ಅಂದ್ರೆ 400 ಗ್ರಾಂ ಬೀಜಗಳು ಸಿಗುತ್ತೆ ಒಂದು ಪ್ಯಾಕೆಟ್ಗೆ. 4-4 ದಾಯ ಮಾಡಿದ್ರೆ ಒಂದು ಎಕರೆಗೆ ಒಂದು ಪ್ಯಾಕೆಟ್ ಹೋಗುತ್ತೆ, 400-500 ಗ್ರಾಂ ಬೀಜ ಹೋಗುತ್ತೆ. ನಿಮ್ ಪ್ರಕಾರವಾಗಿ ಒಂದು ಎಕರೆಗೆ ಎಷ್ಟು ಗಿಡ ಹಾಕಬಹುದು ಅಂತ ನಿಮ್ಮ ಒಂದು ಅಂದಾಜಿನ ಪ್ರಕಾರವಾಗಿ ಎಷ್ಟು ಬಿತ್ತನೆ ಮಾಡ್ತೀರಿ? ನಮ್ಮ ಪ್ರಕಾರ ಅಂದ್ರೆ ಒಂದು 2.5 ಅಂತ ಅಂದ್ಕೊಂಡಿದ್ದೀನಿ. ಅಂದ್ರೆ ಸಸಿಗಳನ್ನ ಇದುವರೆಗೂ ನಾವು ಎಣಿಸಿಲ್ಲ. ಒಂದು ಎರಡರಿಂದ ಎರಡೂವರೆ ಸಸಿಗಳು ಬರ್ಬೋದು ಅಂತ ಒಂದು ಅಭಿಪ್ರಾಯ. ನೀವು 3 ಅಡಿ ಅಂತ ಹೇಳಿದ್ರೆ ಜಾಸ್ತಿ ಅಂತರ ಇಟ್ಟರೆ ಗಿಡಕ್ಕೆ ಏನಾದ್ರು ತೊಂದರೆನಾ? 4-4 ಇದ್ರೆ ಕರೆಕ್ಟ್ ಆಗಿ ಗಾಳಿ ಆಡುತ್ತೆ, ಕಾಯಿಗಟ್ಲಿಕ್ಕೆ ಅನುಕೂಲ ಆಗುತ್ತೆ. 4-5 ಅಡಿ ತನಕ ಮಾಡ್ತಾರೆ. ಯಾಕಂದ್ರೆ ಗಾಳಿ ಆಡ್ಲಿಕ್ಕೆ ನಾವು ಬೇಸೆಯನ್ನ ಹೊಡಿಲಿಕ್ಕೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಕುಂಟೆಗಳನ್ನ ಹೊಡಿಲಿಕ್ಕೆ ಅನುಕೂಲ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಅಂತರವನ್ನ ಮಾಡ್ಕೊಂಡ್ರೆ ಉತ್ತಮ ಅದು. ಯಾಕಂದ್ರೆ ಗಿಡ ನಾವು ಹತ್ತಿಯನ್ನ ಬಿಡಿಸ್ಬೇಕಾದ್ರೂ ನಮಗೆ ಓಡಾಡ್ಲಿಕ್ಕೆ ಕೆಲಸವನ್ನ ಮಾಡ್ಕೊಳ್ಲಿಕ್ಕೆ ಕಳೆಯನ್ನ ತೆಗೆಸ್ಲಿಕ್ಕೆ ಕುಂಟೆಯನ್ನ ಹೊಡಿಲಿಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಯಂತ್ರಗಳನ್ನೇ ಜಾಸ್ತಿ ಹೆಚ್ಚಾಗಿ ಬಳಸ್ತಿರೋದ್ರಿಂದ ನಾಲ್ಕೂರಿಂದ ಐದಡಿ ಇದ್ರು ಉತ್ಮಾನ. ನಾವು ಬ್ಯಾಸಗಳನ್ನ ಬಳಸೋದ್ರಿಂದ, ನಾವು ಎತ್ತುಗಳನ್ನು ಉಪಯೋಗಿಸಿಕೊಂಡು ವ್ಯವಸಾಯ ಮಾಡೋದ್ರಿಂದ ನಾವು ನಾಲ್ಕು ನಾಲ್ಕು ಎರಡು ಕಡೆಯಿಂದ ನಾಲ್ಕು ನಾಲ್ಕು ದಾಯವನ್ನು ಮಾಡ್ಕೊಳ್ತೀವಿ. ಇದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಈಗ ಟ್ರ್ಯಾಕ್ಟರ್ಗಳು ಬಂದಿರೋದ್ರಿಂದ ಐದಡಿ ಮಾಡ್ಕೊಂಡ್ರು ಉತ್ತಮ ಅನ್ಸುತ್ತೆ, ಎರಡು ಕಡೆನೂ ಐದಡಿ ಮಾಡ್ತಾರೆ, ಚೆನ್ನಾಗಿ ಇಳುವರಿ ಬರುತ್ತೆ. ಯಾಕಂದ್ರೆ ಈ ಈ ಗಿಡದಿಂದ ಈ ಗಿಡಕ್ಕೆ ಅಂತರ ಇರೋದ್ರಿಂದ ಇದಕ್ಕೆ ಆಗಿರ್ತಕ್ಕಂತಹ ಗೊಬ್ಬರದ ಕಸವನ್ನ ಆ ಗಿಡ ಮಾತ್ರ ತಗೊಳುತ್ತೆ. ಆಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮಧ್ಯದಲ್ಲಿ ಕುಂಟೆ ಕುಂಟೆಯನ್ನು ಹೊಡೆದ್ಬಿಟ್ಟು ಅಲ್ಲಿ ಆಗ್ತಕ್ಕಂತಹ ಕಳೆಯನ್ನೆಲ್ಲ ನಾವು ತಗಸ್ತಕ್ಕಂತ ಕೆಲಸವನ್ನು ಮಾಡೋದ್ರಿಂದ ಅದು ನಮಗೆ ತುಂಬಾ ಉಪಯುಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಅದು ನನ್ನ ಒಂದು ಅನುಭವಕ್ಕೆ ಬಂದಿರತಕ್ಕಂಥದ್ದು. ಬೇರೆ ರೈತರು ಆತರ ಮಾಡೋದಾದ್ರೆ ನಾಲ್ಕರಿಂದ ಐದಡಿ ದಾಯವನ್ನು ಮಾಡಿಕೊಂಡ್ರೆ ಉತ್ತಮ. ಅದು ಸ್ವಲ್ಪ ನಾಲ್ಕರಿಂದ ಐದಡಿ ಐದು ಮಾಡಿಕೊಂಡ್ರೆ ಬೀಜ ಕಡಿಮೆ ಹೋಗುತ್ತೆ. ಅಂದ್ರೆ ಈಗ ಅಲ್ಲಿ ಏನಾಗುತ್ತೆ ಅಂದ್ರೆ ಮಳೆಯಾಶ್ರಿತ ಪ್ರದೇಶ ಆಗಿರೋದ್ರಿಂದ ಆ ವಾತಾವರಣಕ್ಕೆ ತಕ್ಕಂತೆ ನಾವು ಬೇಸಾಯವನ್ನ ಮಾಡತಕ್ಕಂತ ಕ್ರಮವನ್ನು ಅನುಸರಿಸ್ತಾ ಇದೀವಿ ಇದುವರೆಗೂ. ಗೊಬ್ಬರದ ವಿಚಾರಕ್ಕೆ ಬಂದಾಗ ಯಾವ ರೀತಿ ಗೊಬ್ಬರವನ್ನು ಉಪಯೋಗಿಸ್ತೀರ? ನಾವು ಮೊದಲನೇದಾಗಿ ಗೊಬ್ಬರದ ವಿಚಾರಕ್ಕೆ ಅಂತ ಬಂದಾಗ ದನಿ ಗೊಬ್ಬರ, ನಾವು ದನಗಳಿಂದ ಉತ್ಪತ್ತಿ ಮಾಡಿರ್ತಕ್ಕಂತಹ ಗೊಬ್ಬರವನ್ನ ನಾವ್ ಏನ್ ಮಾಡ್ತಿದ್ವಿ, ಮೊದಲೆಲ್ಲ ನೆಲಕ್ಕೆ ಫಸ್ಟ್ ಚೆಲ್ತಾ ಇದ್ವಿ, ಭೂಮಿ ಮೇಲೆಲ್ಲ ಚೆಲ್ಬಿಟ್ಟು ಅದ್ರ ಮೇಲೆ ಕುಂಟೆ ಹೊಡೆದ್ಬಿಟ್ಟು ಸ್ವಲ್ಪ ಉಳಿದಿರ್ತಕ್ಕಂತಹ ಗೊಬ್ಬರವನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹತ್ತಿ ಬೀಜವನ್ನ ಹೂರ್ತಿವಿ. ಆ ಹತ್ತಿ ಬೀಜವನ್ನ ಊರಿರ್ತಕ್ಕಂತ ಗುಣಿ ಮೇಲೆ ಹಾಕ್ತಿವಿ. ಯಾಕಂದ್ರೆ ಅದ್ ಹಾಕ್ಲಿಕ್ಕೆ ಕಾರಣ ಏನು ಅಂದ್ರೆ ಎಲ್ಲ ರೈತರಿಗೆ ಗೊತ್ತಿರುತ್ತೆ ಯಾಕೆ ಹಾಕ್ತಾರೆ ಅಂತಂದ್ರೆ, ಮಳೆ ಏನಾದ್ರೂ ಜಾಸ್ತಿ ಬಂದ್ರೆ, ಈಗ ಒಂದೇ ರೀತಿ ಮಳೆ ಬರ್ತೆ ಅಂತ ಹೇಳಕ್ಕಲ್ಲ, ಸಣ್ಣದಾಗಿ ಮಳೆ ಬರ್ತೆ ಅಂತ ಹೇಳಿಕ್ಕಾಗಲ್ಲ, ಬಿರುಮಳೆ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಬಿರುಮಳೆ ಅಂತಕ್ಕಂಥದ್ದು ಬಂದಾಗ ಹಾಕಿರ್ತಕ್ಕಂತಹ ಗೊಬ್ಬರ ಆ ನೀರನ್ನ ತಡೆಯುತ್ತೆ, ಅಲ್ಲಿ ನೆಲ ಬಿಗಿ ಆಗ್ತಕ್ಕಂಥದ್ದನ್ನ ತಡೆಗಟ್ಟುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ದನಿ ಗೊಬ್ಬರವನ್ನ ಬಳಸ್ತೀವಿ. ಬೇರೆ ಗೊಬ್ಬರವನ್ನ ಹಾಕಿದ್ರೆ ಅದ್ ಯಾವ್ದೇ ಕಾರಣಕ್ಕೂ ಅದನ್ನ ತಡೆಗಟ್ಟಲಿಕ್ಕೆ ಆಗಲ್ಲ. ತೋಟಗಳಲ್ಲಿ ನಾವು ನೋಡ್ತೀವಿ, ತೋಟಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಸಿ ಆರಬಾರ್ದು ಅಂತಂದು ಶೇಂಗಾ ಅಡಿಕೆ ಸಿಪ್ಪೆ ಮತ್ತೆ ಗೊಬ್ಬರದ ಇದನ್ನ ಬಳಸ್ಕೋದೆ, ಅದು ನಾವು ರಾಗಿಯಿಂದ ತೆಗಿತಕ್ಕಂತಹ ಗಾಬ್ ಅಂತ ಬರುತ್ತೆ, ಅದೆಲ್ಲವನ್ನ ಹಾಕಿ ಹಸಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಹಸಿ ಆರ್ಲಿ ಆರದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ನಾವು ಹಸಿ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಅಲ್ಲಿರ್ತಕ್ಕಂತಹ ಹಸಿ ಹಾಗೇನೆ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದ 150-200-250 ಗ್ರಾಮ್ ಗೊಬ್ಬರವನ್ನ ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತೀವಿ. ಹಾಗಾಗಿ ಬೆಳೆ ಬೆಳಿಲಿಕ್ಕೆ ಉತ್ತಮ ಆಗುತ್ತೆ. ಯಾವ ಗೊಬ್ಬರ ಹಾಕ್ತೀರಿ? 200-250 ಗ್ರಾಮ್ ದನಿ ಗೊಬ್ಬರ ಹಾಕ್ತಿವಿ. ತದನಂತರ ಫಸ್ಟ್ ನಾವು ಬೀಜ ಊರಿದ ತಕ್ಷಣ ದನಿ ಗೊಬ್ಬರ ಹಾಕ್ತಿವಿ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ದನಿ ಗೊಬ್ಬರ ಸಿಗೋದಿಲ್ಲ, ಹಾಗಾಗಿ ನಾವೇನ್ ಮಾಡ್ತೀವಿ ಈ ರಾಸಾಯನಿಕ ಗೊಬ್ಬರವನ್ನೇ ಬಳಸ್ತೀವಿ. ಅಂದ್ರೆ ಆ ಸಮಯದಲ್ಲಿ ಹಾಕಲ್ಲ, ಗಿಡ ಹುಟ್ಟಿ ಒಂದು 20-25-30 ದಿನಗಳ ನಂತರ ಮಳೆಯನ್ನ ನೋಡ್ಬಿಟ್ಟು ರಾಸಾಯನಿಕ ಗೊಬ್ಬರ ಅಂದ್ರೆ ನಾವ್ ಹೇಳ್ದಿವಲ್ಲ, ಫಸ್ಟ್ ನಾವು ಹೊಲವನ್ನ ಒಂದ್ಸಾರಿ ಅದ ಮಾಡಿಕೊಂಡು ಕಳೆ ಎಲ್ಲ ತೆಗೆಸ್ಬಿಟ್ಟು ಉಕ್ಕೆಗೆರೆ ಅಂತ ಇಟ್ಬಿಡ್ತೀವಿ. ನಾವು ಗಿಡದ ಪಕ್ಕಕ್ಕೆ ಒಂದು 4-5 ಇಂಚು ಅಂತರದಲ್ಲಿ ಉಕ್ಕೆಗೆರೆಯನ್ನ ಇಟ್ಬಿಟ್ಟು ಗೊಬ್ಬರವನ್ನ ಹಾಕ್ತಕ್ಕಂತ ಕೆಲಸವನ್ನ ಮಾಡ್ತೀವಿ. ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಔಷಧಿಯನ್ನ ಸಿಂಪಡಣೆ ಮಾಡ್ತೀವಿ. ಯಾವ ಔಷಧಿ ನಾವು ಹೆಚ್ಚಾಗಿ ಬಳಸ್ತಕ್ಕಂಥದ್ದು? ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಔಷಧಿ ಅಂತಂದ್ರೆ ಹೆಸರುಗಳು ಅಷ್ಟು ನಮಗಿದಿಲ್ಲ, ಎಂಡೋಸಲ್ಫನ್ ಅಂತಕ್ಕಂಥದ್ದು ಬರುತ್ತೆ, ಮೆಟಾಸಿಡ್ ಅಂತ ಬರ್ತಾ ಇದೆ, ಆಮೇಲೆ ಅದಕ್ಕೆ 99 ಅಂತಕ್ಕಂಥದ್ದು ಒಂದು ಗೊಬ್ಬರ, ಅದೊಂದು ಗೊಬ್ಬರವನ್ನ ಮಿಶ್ರಣ ಮಾಡಿಕೊಂಡು ಕಾಂಡ ಕುರಿಯ ಹುಳ ಬಿದ್ದ ಅಂತ ಸಂದರ್ಭದಲ್ಲಿ ಅಥವಾ ಜಿಗಿ ಅಂತ ಬರುತ್ತೆ, ಮುಲ್ಟ್ರು ಅಂತ ಬರುತ್ತೆ, ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಔಷಧಿಯನ್ನ ಸಿಂಪಡಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನೀರಿನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತೀರಿ? ನೀರಿನ ನಿರ್ವಹಣೆ ಬಗ್ಗೆ ಬಂದ್ರೆ ನಾವು ತೋಟಗಳಲ್ಲಿ ಮಾಡೋ ತರ ಮಾಡಲ್ಲ, ಯಾಕಂದ್ರೆ ನೀರಿನ ನಿರ್ವಹಣೆಗೇನೆ ಅಂತಾನೆ ಬಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ನೀರು ಬಂದು ಭೂಮಿ ಮೇಲೆ ಕುಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ, ಹೊಲವನ್ನ ನಾವು ಉಕ್ಕೆಗೆರೆ ಅಂತ ಇಡ್ತೀವಿ, ಜಾಸ್ತಿ ಹಸಿ ಆರ್ಬಾರ್ದಂತ ಚೆನ್ನಾಗಿ ನೀರ್ ಕುಡ್ಕೊಳ್ಳಿ ಅಂತಂದು ಕೆಲವೊಂದು ಸಂದರ್ಭಗಳಲ್ಲಿ ತೆಂಗ ಬಡಗ ಮೂರ್ತಿರ ಮತ್ತೆ ಮುಡಪಡುವ ಮೂರ್ತಿರ ಅನ್ನೋ ತರ ನಾವು ಉಕ್ಕೆಗೆರೆಯನ್ನ ಇಟ್ಕೊಳ್ತೀವಿ. ಮಳೆ ಬಂದು ಸ್ವಲ್ಪ ಮಣ್ಣು ಒಂಚೂರು ಇದಾಯ್ತು ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಅದ್ರ ಮೇಲೆ ಕುಂಟೆ ಹೊಡೆದ್ಬಿಟ್ಟು ಆ ನೀರನ್ನ ತೇವಾಂಶವನ್ನು ಉಳಿಸ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ತರ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ, ನಾವು ಈಗ ಯಂತ್ರಗಳನ್ನ ಬಳಸಿ ವ್ಯವಸಾಯವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ, ಟ್ರ್ಯಾಕ್ಟರ್ಗಳನ್ನ ಬಳಸಿ ವ್ಯವಸಾಯವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಬಲರಾಮ್ ಅಂತ ಹೊಡಿಸಿದ್ರೆ ಅತಿಯಾಗಿರ್ತಕ್ಕಂತ ನೀರನ್ನ ಶೇಖರಣೆ ಮಾಡ್ಕೊಳ್ಳೋದಿಲ್ಲ. ಬಲರಾಮ್ ಅಂತಕ್ಕಂಥದ್ದನ್ನ ಇದು ಫ್ಲೋ ಅಂತಕ್ಕಂತ ಒಂದು ಮಾಗಿ ಹೊಡಿತಕ್ಕಂತ ಒಂದು ಯಂತ್ರ ಬಂದಿದೆ, ಅದನ್ನ ನಾವು ಬಳಸಿ ಉಳುಮೆಯನ್ನ ಮಾಡಿದ್ರೆ ಸ್ವಲ್ಪ ದಿವಸದ ಮಟ್ಟಿಗೆ ಅದು ತೇವಾಂಶ ಆರೋದಿಲ್ಲ. ಹಾಗಾಗಿ ನಾವು ಹೆಚ್ಚಾಗಿ ಫ್ಲೋ ಅಂತಕ್ಕಂತಹ ಒಂದು ಮಾಗಿಯನ್ನ ಹೊಡಿಸ್ತೀವಿ. ಕೆಲವರೆಲ್ಲ ಡ್ರಿಪ್ ತರೆಲ್ಲ ಮಾಡಿ ನೀರಿನ ಒಂದು ಕಡಿಮೆ ಬಳಕೆ ಮಾಡ್ತಾರೆ, ನೀವು ಮಳೆಯಾಶ್ರಿತನೇ ಅಂತ ಹೇಳ್ತೀರಿ, ಅದು ಯಾವ ರೀತಿ ಮಾಡ್ತಾರೆ? ಈ ಕಡೆ ಎಲ್ಲ ಅದು ಡ್ರಿಪ್ ಎಲ್ಲ ಯೂಸ್ ಮಾಡಿಲ್ವಾ? ಈ ಕಡೆ ಎಲ್ಲ ಡ್ರಿಪ್ ಎಲ್ಲ ಯೂಸ್ ಮಾಡ್ಬೇಕು ಅಂತಂದ್ರೆ ತೋಟ ಇದ್ದಂತಾರೆ, ಅಂದ್ರೆ ಬೋರ್ ಹಾಕ್ಸಿದಂತವ್ರು ಮಾಡ್ತಾರೆ. ಅಂದ್ರೆ ಹೆಚ್ಚಾಗಿ ಮಾಡೋದಿಲ್ಲ, ಅಂದ್ರೆ ಅದ್ರಲ್ಲಿ ತರಕಾರಿ ಬೆಳೀತಕ್ಕಂಥದ್ದು ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಯಾಕಂದ್ರೆ ನಾವು ಆ ತರ ಮಾಡ್ಬೇಕು ಅಂತಂದ್ರೆ ಬೋರ್ಗಳ ವ್ಯವಸ್ಥೆ ಇಲ್ಲ. ನಾನು ಮುಂಚೆನೆ ಹೇಳಿದ್ದೆ, ನಾನು ಮುಂಚೆನೆ ನಾನು ಮಾತಾಡಿದ್ದೆ, ನಾವು ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಮಳೆ ಬಂದಾಗ ಮಾತ್ರ ನಾವು ಬೆಳೆಯನ್ನು ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಮಳೆಯನ್ನೇ ನೆಮ್ಕೊಂಡು ನಾವು ಜೀವನ ಮಾಡೋದ್ರಿಂದ ಯಂತ್ರಗಳನ್ನ ಬಳಸ್ಕೊಳ್ತೀವಿ, ಮತ್ತೆ ರೈತರ ಇದಾಗಿರ್ತಕ್ಕಂಥ ಮಿತ್ರನಾಗಿರ್ತಕ್ಕಂಥ ಎತ್ತುಗಳನ್ನ ಬಳಸ್ಕೊಂಡು ನಾವು ವ್ಯವಸಾಯವನ್ನ ಮಾಡ್ತೀವಿ. ಅಂದ್ರೆ ಈ ಭಾಗದಲ್ಲಿ ಯಾವ ರೀತಿಯಾದ ವಾತಾವರಣ ತಾವು ಕಾಣ್ತಾ ಇರೋದು? ನಮ್ ಕಡೆ ಅಂದ್ರೆ ಈಗ ನಾವು ಹೆಚ್ಚಾಗಿ ಎತ್ತುಗಳಿಂದಲೂ ವ್ಯವಸಾಯವನ್ನ ಮಾಡ್ತಾ ಇದೀವಿ, ಆಮೇಲೆ ಟ್ರಾಕ್ಟರ್ಗಳನ್ನ ಬಳಸಿ ವ್ಯವಸಾಯವನ್ನ ಮಾಡ್ತಾ ಇದೀವಿ. ನಮಗೆ ಒಂದು ಕೊರತೆ ಏನಾಗಿದೆ ಅಂದ್ರೆ ಸರಿಯಾದ ರೀತಿನಲ್ಲಿ ಮಳೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಏನಾಗಿದೆ ಅಂದ್ರೆ ನಾವು ರೈತರುಗಳನ್ನೇ ಕಾರಣ ಆಗಿದ್ದೀವಿ. ಯಾಕಂದ್ರೆ ಇವತ್ತು ಸಕಾಲಕ್ಕೆ ಮಳೆ ಬರ್ತಾ ಇಲ್ಲ ಅಂದ್ರೆ ನನ್ನ ಒಂದು ಅನುಭವದ ಪ್ರಕಾರ ಪ್ರಕೃತಿ ಅಂತಕ್ಕಂಥದ್ದು ನಾಶ ಆಗೋಗ್ತಾ ಇದೆ. ಹಾಗಾಗಿ ಸಕಾಲಕ್ಕೆ ಸರಿಯಾದ ರೀತಿನಲ್ಲಿ ಮಳೆ ಬರದೇ ಇರೋದ್ರಿಂದ ನಾವು ಬೆಳೀತಕ್ಕಂತಹ ಬೆಳೆಯನ್ನ ಸರಿಯಾದ ರೀತಿನಲ್ಲಿ ಬೆಳೆಯಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಆಗಿರೋದ್ರಿಂದ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬ ರೈತರು ಸಹ ಏನ್ ಮಾಡ್ಬೇಕಾಗಿದೆ, ಅರ್ಥವನ್ನ ಮಾಡಿಕೊಂಡು ಮನೆಗೊಂದು ಸಸಿ ಅನ್ನೋದ್ಕಿಂತ ಹೊಲಕ್ಕೊಂದು ಒಂದು ಗಿಡವನ್ನ ನೆಟ್ಟರೆ ಸರಿಯಾದ ರೀತಿನಲ್ಲಿ ನಾವು ಮಳೆಗಾಲವನ್ನ ಕಾಣಲಿಕ್ಕೆ ಅನುಕೂಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಯಾಕಂದ್ರೆ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಎಲ್ಲಾ ಕಡೆನೂ ಮಳೆ ಆಶ್ರಿತ ಇರೋದಿಲ್ಲ, ಕೆಲವೊಂದ್ ಕಡೆ ನೀರಾವರಿ ಇರುತ್ತೆ, ಆ ನೀರಾವರಿಯನ್ನು ಬಳಸ್ಕೊಂಡು ಹತ್ತಿಯನ್ನು ಸಹ ಬೆಳೀತಾರೆ, ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೀತಾರೆ. ಈಗ ಏನಾಗಿದೆ ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು 8-10 ವರ್ಷಗಳಲ್ಲಿ ನಾವು ಬೆಳೆಯನ್ನ ಬೆಳೀತಕ್ಕಂಥ ರೀತಿಯನ್ನ ನೋಡಿದ್ರೆ ಎಲ್ಲಾ ರೈತರಿಗೂ ಸಕಾಲಕ್ಕೆ ಯಂತ್ರಗಳನ್ನ ಬಳಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಹಾಗಾಗಿ ಸರಿಯಾದ ರೀತಿ ಮಳೆ ಬಂತು ಅಂದ ತಕ್ಷಣ ಭೂಮಿಯನ್ನು ಅದ ಮಾಡಿಕೊಂಡು ಸರಿಯಾದ ರೀತಿಯ ಬೆಳೆಯನ್ನು ಬೆಳೀಲಿಕ್ಕೆ ಆಗಲ್ಲ ಅಂತಂದ್ರೆ ಕಾರಣ ಏನಾಗಿದೆ ಅಂದ್ರೆ ಸಕಾಲಕ್ಕೆ ಮಳೆ ಬಂದಂತ ಸಂದರ್ಭದಲ್ಲಿ ಉಳುಮೆಯನ್ನು ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಅನ್ನೋ ಒಂದು ಇದಾಗಿರೋದ್ರಿಂದ ಈ ವರ್ಷ ನಮ್ದು ಏನಾಗಿದೆ ಅಂದ್ರೆ ಈ ವರ್ಷದ ಪರಿಸ್ಥಿತಿ ನಮ್ಮ ಒಂದು ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು ಏನಾಗಿದೆ ಅಂದ್ರೆ ಮೊದಲನೇದಾಗಿ ಭೂಮಿಯನ್ನ ಎಲ್ಲ ಅದ ಮಾಡ್ಕೊಂಡ್ವಿ. ಅದ ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡಿದ್ವಿ ಅಂದ್ರೆ ಇನ್ನೇನು ಬಿತ್ತಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ವಿ. ಬಿತ್ತಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರೆ ಸಕಾಲಕ್ಕೆ ಮಳೆ ಬರಲಿಲ್ಲ. ಅದಾದ್ಮೇಲೆ ನಾವು ಮೇ ಮತ್ತೆ ಜೂನ್ಗಳಲ್ಲಿ ನಾವು ಹತ್ತಿಯನ್ನು ಹಾಕ್ಬೇಕಾಗಿತ್ತು, ಹತ್ತಿಯನ್ನು ಹಾಕೊಂಡಿದ್ವಿ. ಆ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಬಂತು, ಅದು ಸರಿಯಾಗಿರ್ತಕ್ಕಂಥ ಅದವನ್ನು ಮಾಡಿಕೊಂಡು ಹತ್ತಿಯನ್ನು ಹಾಕಿದ್ವಿ. ಮೆಕ್ಕೆಜೋಳವನ್ನು ಬೆಳೀಲಿಕ್ಕೆ ಮೇ ಮತ್ತೆ ಜೂನ್ ತಿಂಗಳ ಮಧ್ಯದಲ್ಲೇ ಬರುತ್ತೆ, ಜೂನ್ ತಿಂಗಳ ಮಧ್ಯದಲ್ಲೇ ನಾವು ಜೋಳವನ್ನು ಹಾಕ್ಬೇಕಾಗಿತ್ತು. ಈಗ ಈ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳು, ಈ ತಿಂಗಳಲ್ಲಿ ನಾವು ಜೋಳವನ್ನ ಇಷ್ಟೊತ್ತಿಗೆ ನಾವು ಕಾಣಬೇಕಾಗಿತ್ತು. ಜೋಳ ಇಷ್ಟೊತ್ತಿಗೆ ಎಲ್ಲ ತೆನೆ ಬಂದು ಬಲಿಯುವ ಹಂತಕ್ಕೆ ಬರಬೇಕಾಗಿತ್ತು. ಏನಾಗಿದೆ ಅಂದ್ರೆ ಮಳೆ ಜಾಸ್ತಿ ಬಂದು ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಬೆಳೆಯನ್ನ ಬೆಳೀಲಿಕ್ಕೆ ಆಗ್ಲಿಲ್ಲ. ಬೆಳೆದಿರ್ತಕ್ಕಂತಹ ಬೆಳೆ ಏನಾಗಿದೆ ಅಂದ್ರೆ ಮಳೆ ಜಾಸ್ತಿ ಆಗಿ ಎಲ್ಲ ಒಂದ್ ರೀತಿ ಕೆಂಪು ಹತ್ತಿದೆ, ಹಣ್ಣತ್ತಿದೆ. ಹಣ್ಣತ್ತಿ ಅಂದ್ರೆ ಅದಕ್ಕೆ ಏನಾಗಿದೆ ಅಂದ್ರೆ ಬೇರು ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಭೂಮಿಯಲ್ಲಿ ಭೂಮಿ ಆಳಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಫಲವತ್ತತೆ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನಾಗಿದೆ ಅಂದ್ರೆ ಮಳೆ ಜಾಸ್ತಿ ಆಗ್ಬಿಟ್ಟು ಅಲ್ಲಿರ್ತಕ್ಕಂಥ ತೇವಾಂಶ ಜಾಸ್ತಿ ಆಗಿ ಆ ಬೇರೆಲ್ಲ ಜಾಸ್ತಿ ಕೊಳತೋಗಿ ಬೆಳೆ ಎಲ್ಲ ನಾಶ ಆಗೋಗಿದೆ. ಅಂದ್ರೆ ಈಗ ಸ್ವಲ್ಪ ಮತ್ತೆ ಎರಡನೇ ಬೆಳೆಯನ್ನ ನಾವು ಮತ್ತೆ ಎರಡನೇ ಸರಿ ಅದನ್ನ ಅಳಿಸ್ಬಿಟ್ಟು ಜೋಳವನ್ನ ಹಾಕಿದಿವಿ. ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಯಂತ್ರಗಳನ್ನ ಬಳಸ್ಕೊಂಡು ಜೋಳವನ್ನ ಹಾಕಿದ್ರಿಂದ ಈಗ ಸ್ವಲ್ಪ ಜೋಳ ಬೆಳೆದಿದೆ. ಈಗ ಒಂದ 1.25 ಅಡಿಯಿಂದ 1 ಅಡಿ ಇದೆ. ಇದೆಲ್ಲ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಮಳೆ ಬಂದ್ರೆ ಆ ಬೆಳೆಯನ್ನ ಬೆಳಿತೀವಿ ಅಂತಕ್ಕಂಥದ್ದು. ಅಂದ್ರೆ ಈ ಸರಿ ಏನಾಗಿದೆ ಅಂದ್ರೆ ಈ ಸರಿ ಬೆಳ್ಕೊಂಡವರೇನೆ ಉತ್ತಮ ಅಂತಕ್ಕಂಥದ್ದು. ಯಾಕಂದ್ರೆ ಸರ್ಕಾರದಿಂದ ನಮ್ಮ ಕಡೆ ಒಂದ 10% ಮುಂಗಾರು ಸ್ವಲ್ಪ ಬೆಳೆಯನ್ನು ಬೆಳ್ಕೊಂಡ್ರೆ ಕೆಲವೊಂದು ಭೂಮಿಗಳ ಮೇಲೆ ಹೋಗುತ್ತೆ, ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣು. ಈ ಕಪ್ಪು ಮಣ್ಣಿನಲ್ಲಿ ನೀರಿನ ತೇವಾಂಶ ಜಾಸ್ತಿ ಆಗಿ ಆ ಕಡೆ ಇರ್ತಕ್ಕಂತಹ ಜೋಳಗಳೆಲ್ಲ ನಾಶ ಆಗಿ ಹೋಗಿದೆ. ಮತ್ತೆ ಕೆಂಪು ಮಣ್ಣಿನಲ್ಲಿ ಸ್ವಲ್ಪ ಗಟ್ಟಿ ಮಣ್ಣಾಗಿರೋದ್ರಿಂದ, ಗಟ್ಟಿ ಭೂಮಿ ಆಗಿರೋದ್ರಿಂದ ಅದರಲ್ಲಿರ್ತಕ್ಕಂತಹ ಬೆಳೆಗಳು ಸ್ವಲ್ಪ ಚೇತರಿಸಿಕೊಂಡು ಒಂದ್ ರೀತಿ ಬೆಳೆ ತಗೊಳ್ತೀವಿ ಅಂತಕ್ಕಂತಹ ಒಂದು ನಂಬಿಕೆ ಇಲ್ಲಿದೆ. ನಮ್ಮ ಭೂಮಿ ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ಎರಡನೇ ಸರಿ ಬೆಳೆದಿರೋದ್ರಿಂದ ಈಗ ಒಂದು 1.25 ಅಡಿಯಿಂದ 1 ಅಡಿ ಅಂತರಕ್ಕೆ ಮೆಕ್ಕೆಜೋಳವನ್ನ ಬಂದಿದೆ. ಅಂದ್ರೆ ಹತ್ತಿ ಬಗ್ಗೆ ಮಾತಾಡೋದಾದ್ರೆ ಮೊಗ್ಗು ಯಾವಾಗ ಬರುತ್ತೆ? 25-30 ದಿನಗಳಿಗೆ ಅದು ಇರುಪು ಮತ್ತೆ ಹೂವು ಪ್ರಾರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಂತವಾಗಿ ಮೊಗ್ಗಾಗಿ ಮತ್ತೆ ಹೂವಾಗಿ ಈಚಾಗಿ ಕಾಯಾಗುತ್ತೆ. ಒಂದ 25-30 ಗ್ರಾಮ್ನಷ್ಟು ತೂಕ ಇದ್ರೆ ಹತ್ತಿ ಉತ್ತಮ ಇಳುವರಿ. ಆದ್ರೆ ಅಷ್ಟು ಗಾತ್ರದಲ್ಲಿದ್ದಂತಹ ಹತ್ತಿ ಉತ್ತಮವಾಗಿರ್ತಕ್ಕಂಥ ಇಳುವರಿ ಆಗುತ್ತೆ. ಹಾಗಾಗಿ ಅಲ್ಲಿ ನಮ್ಗೇನಾಗುತ್ತೆ ಅಂದ್ರೆ ಚೆನ್ನಾಗಿ ಬಂದಂತಹ ಬೆಳೆ ಒಂದ 8-10 ಕ್ವಿಂಟಲ್ ಹತ್ತಿಯನ್ನ ಬೆಳೆದಿರ್ತಕ್ಕಂಥದ್ದು ನಮ್ಮ ಒಂದು ಅನುಭವ ಆಗಿದೆ. ಔಷಧಿ ಅಂತ ಸಿಂಪಡಣೆ ಮಾಡ್ತೀವಿ. ಅದೇ ನಾವು ಹೇಳಿದ್ವಲ್ಲ, ಅದು ಹುಳು ಮತ್ತೆ ಮುಳ್ಟ್ರು ಜಿಗೋ ಅವೆಲ್ಲ ಬೀಳ್ಬಾರ್ದು ಅಂತಂದು ಎಂಡಸಲ್ಪಾನ್ ಮತ್ತೆ ಇನ್ನೊಂದು ಮೆಟಾಸೆಡ್ ಅಂತಕ್ಕಂತಹ ಔಷಧಿ ಇದೆ, ಆ ಔಷಧಿಯನ್ನ ಸಿಂಪಡಣೆ ಮಾಡ್ತಾ ಇದೀವಿ. ಹಾಗಾಗಿ ಅದಕ್ಕೆ ನಾವು ಔಷಧಿಯನ್ನ ಸಿಂಪಡಣೆ ಮಾಡೋದ್ರಿಂದ ಯಾವುದೇ ರೀತಿ ಹುಳುಗಳ ಬಾಧೆ ಆಗೋದಿಲ್ಲ. ಆ ಥರ ಏನಾದರೂ ಬಂತು ಅಂದರೆ ಆ ಹುಳ ಹೋಗ್ಲಿಕ್ಕೆ ನಾವು ಸ್ವಲ್ಪ ಮತ್ತೆ ಡಿ ಡಿ ಟಿ ಪೌಡರ್ ಅಂತ ಬರುತ್ತೆ, ಆ ಡಿ ಡಿ ಟಿ ಪೌಡ್ರು ಅಂತಕ್ಕಂಥದ್ದನ್ನು ನಾವು ಎಲೆಗಳ ಮೇಲೆ ಹಾಕ್ಬಿಡ್ತೀವಿ, ಹುಳುಗಳ ಕೀಟಗಳ ಬಾಧೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಆ ರೀತಿ ಆಗೋದ್ರಿಂದ ಹತ್ತಿಗೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ. ಅಂದ್ರೆ ಪ್ರಾಕೃತಿಕವಾಗಿ ಬರ್ತಕ್ಕಂಥ ಕೆಲವೊಂದು ರೋಗಗಳನ್ನು ತಡೆಯಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾವ್ಯಾವ ರೋಗ ಬರುತ್ತವೆ ಹತ್ತಿಗೆ? ಅದಕ್ಕೆ ಮುಲ್ಟ್ರು ಅಂತಕ್ಕಂಥದ್ದೊಂದು ಬರುತ್ತೆ, ಜಿಗಿ ಅಂತಕ್ಕಂಥದ್ದೊಂದು ಬರುತ್ತೆ, ಆಮೇಲೆ ಬಿಳಿ ಹುಳ ಅಂತಕ್ಕಂಥದ್ದು ಅಂದ್ರೆ ಜಿಟ್ಟೆ, ಹಸಿರು ಜಿಟ್ಟೆ ಅಂತಕ್ಕಂಥದ್ದು. ಆ ಹಸಿರು ಜಿಟ್ಟೆ ಅಂತಕ್ಕಂಥದ್ದು ಬಂತು ಅಂದ್ರೆ ಬೆಂಕಿ ರೋಗ ಅಂತಕ್ಕಂಥದ್ದು ಕಳಿಸ್ಕೊಳುತ್ತೆ. ನಾವೇನೇ ಔಷಧಿಯನ್ನು ಸಿಂಪರಣೆ ಮಾಡಿದ್ರು, ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಸಹ ಒಂದು ರೋಗವನ್ನ, ಈ ಬೆಂಕಿ ರೋಗ ಅಂತ ಹೇಳಿದ್ವಲ್ಲ, ಆ ರೋಗವನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಆದಷ್ಟು ನಾವು ಅದು ಚಿಕ್ಕದಿದ್ದಾಗಲೇ ನೋಡ್ಕೊಂಡ್ರೆ ಆ ಬೆಳೆಯನ್ನು ಬೆಳಿಲಿಕ್ಕೆ ಆಗುತ್ತೆ. ಹಾಗಾಗಿ ಆ ರೋಗ ಏನಾದ್ರೂ ಬಿತ್ತು ಅಂದ್ರೆ 10 ಕ್ವಿಂಟಲ್ ಬರ್ತಕ್ಕಂತಹ ಹತ್ತಿ ಒಂದ 4-5 ಕ್ವಿಂಟಲ್ ಬರಕ್ ಸಾಧ್ಯ ಆಗುತ್ತೆ. ಅಷ್ಟು ಬಿಟ್ರೆ ಅಂದ್ರೆ ನಾವು ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ನಾವು ಗೊಬ್ಬರವನ್ನ ಹಾಕ್ಬೇಕಾದ್ರು ಅಥವಾ ಔಷಧಿ ನೋಡಬೇಕಾದ್ರು ನಮಗೆ ಸಕಾಲಕ್ಕೆ ಮಳೆ ಬಂದ್ರೆ ಈ ರೀತಿ ಬೆಳೆಯನ್ನು ಬೆಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆ ಹಂತದಲ್ಲಿ ನಾವು ಬೆಳೆಯನ್ನು ಬೆಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಗಿಡಕ್ಕೆ ಎಷ್ಟು ಕಾಯಿ ಬಿಡಬಹುದು ಹತ್ತಿ? ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೆ 80-150 ತನಕ ಕಾಯಿ ಬಿಡುತ್ತೆ, ಬೆಳವಣಿಗೆ ಮೇಲೆ ಬರುತ್ತೆ. ಅದು ಎಷ್ಟು ಕ್ವಿಂಟಲ್ ಇಳುವರಿ ಎಷ್ಟು ಬರುತ್ತೆ ನಿಮ್ಮ ಇದಕ್ಕೆ? ಒಂದು ಎಕರೆಗೆ 8-10 ಕ್ವಿಂಟಲ್ ಬರುತ್ತೆ. ಚೆನ್ನಾಗಿ ಬಂತು ಅಂದ್ರೆ ಒಂದು 8-10 ಕ್ವಿಂಟಲ್ ಹತ್ತಿಯನ್ನು ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಯಾವ ಹತ್ತಿ ತಾವು ಹಾಕಿರೋದು? ಅದು ಬಿಟಿ ಹತ್ತಿ ಅಂತ ಬರುತ್ತೆ, DCH ಅಂತಕ್ಕಂಥದ್ದು. ಆ ಹತ್ತಿ ಆ ರೀತಿ ಇಳುವರಿ ಬರುತ್ತೆ. ನಮ್ ಕಡೆ ಅಂದ್ರೆ ಎಲ್ಲ ಈ ಕಡೆ ನಮ್ದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಆಗಿರೋದ್ರಿಂದ ಈ ಕಡೆ ಎಲ್ಲ ಬಿಟಿ ಹತ್ತಿ ಅಂತಾನೆ ಬೆಳೀತಾರೆ. ಸಣ್ಣ ಹತ್ತಿ ಅಂತಂದು ಯಾರು ಬೆಳೆಯಲ್ಲ, ದಪ್ಪ ಹತ್ತೊಳೆ ಅಂತಂದು ಅಂದ್ರೆ ಅದು ಒಂದ 45-50 ಕಾಯಿ ಬಿಡೋದಕ್ಕೆ ಹೆಚ್ಚಾಗುತ್ತದು. ಆಮೇಲೆ ಅದು ತೂಕ ಬರೋದಿಲ್ಲ. ಆಮೇಲೆ ಅದ್ರ ಏನಾಗುತ್ತೆ ಅಂದ್ರೆ ಆ ಹತ್ತಿಗೆ ಯಾರು ಇಷ್ಟಪಡಲ್ಲ. ಅದು ಹೆಚ್ಚಾಗಿ ಹೋಗ್ತಕ್ಕಂಥದ್ದು ಹಾಸ್ಪಿಟಲ್ಗಳಲ್ಲಿ ವೈದ್ಯರು ಬಳಸ್ತಕ್ಕಂತಹ ವಸ್ತು ಆಗಿರುತ್ತದು. ನಾವು ಬೆಳೀತಕ್ಕಂತಹ ಹತ್ತಿ ಏನಾಗಿದೆ ಅಂದ್ರೆ ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ಮತ್ತೆ ದೀಪಕ್ಕೆ ಬೇಕಾಗಿರ್ತಕ್ಕಂತಹ ಬತ್ತಿಯನ್ನು ತಯಾರು ಮಾಡ್ಲಿಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ಇದು ಉತ್ತಮವಾಗಿರ್ತಕ್ಕಂತಹ ಬೆಳೆ ಆಗಿರ್ತದೆ, ನಾವು ಬೆಳೀತಕ್ಕಂತಹ ಬೆಳೆ. ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಮಾಡ್ತೀರಾ? ಮಾರ್ಕೆಟಿಂಗ್ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವರು ಇಲ್ಲೇ ಬರ್ತಾರೆ, ಮಾರ್ಕೆಟ್ ಇಂದಾನೆ ಬರ್ತಾರೆ ದಲ್ಲಾಳಿಗಳು, ಇಲ್ಲೇ ಬಂದು ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನಮಗೆ ಇಲ್ಲಿ ಹತ್ರ ಆಗಿರ್ತಕ್ಕಂತಹ ಸ್ಥಳ ಅಂದ್ರೆ ದುರ್ಗಕ್ಕೆ ನಾವು ಹೆಚ್ಚಾಗಿ ಹತ್ತಿಯನ್ನು ಹೋಯ್ತೀವಿ. ದುರ್ಗದಲ್ಲಿ ನಾವು ಕ್ವಿಂಟಲ್ ಗಟ್ಟಲೆ ಹತ್ತಿಯನ್ನು ಮಾರ್ತೀವಿ ನಾವು. ಕಳೆದ ವರ್ಷ ಈ ವರ್ಷದ ರೇಟ್ ಏನಾಗತ್ತಂತ ಗೊತ್ತಿಲ್ಲ, ಇನ್ನು ಹತ್ತಿಯನ್ನು ನಾವಿನ್ನು ಬೆಳೀತಾ ಇದ್ವಿ. ಕಳೆದ ಬಾರಿ ಎಷ್ಟಿತ್ತು ಉದಾಹರಣೆ? ಕಳೆದ ಬಾರಿ ರೇಟ್ ಬಂದ್ರೆ 14,000 ರೇಟ್ ಸಿಕ್ತು. ಅದಕ್ಕಿಂತ ಮುಂಚೆ ಎಲ್ಲ ನಾವು 5,000-6,000 ಈ ತರ ಎಲ್ಲ ರೇಟ್ ಅನ್ನ ಕಂಡಿದೀವಿ. ಅದು ನಮ್ಮ ರೈತರಿಗೆ ಕಳೆದ ವರ್ಷ ತುಂಬಾ ಸಂತೋಷ. ಬೆಳೆದೇ ಇರ್ತಕ್ಕಂಥವ್ರು ನಾವು ಸಹ ಹೋಸರಿನ ಹತ್ತಿ ಹಾಕ್ಲಿಲ್ಲ, ಕಾರಣಾಂತರಗಳಿಂದ ಸರಿಯಾದ ರೀತಿಯಲ್ಲಿ ಮಳೆ ಬರಲಿಲ್ಲ. ಹಾಕೊಂಡಿರ್ತಕ್ಕಂಥವ್ರದ್ದು ಪಾಪ ಬೆಳೆ ಬರಲಿಲ್ಲ. 8-10 ಕ್ವಿಂಟಲ್ ಹತ್ತಿ ಬರ್ತಕ್ಕಂತಹ ಸ್ಥಳದಲ್ಲಿ 3-4 ಕ್ವಿಂಟಲ್ ಹತ್ತಿ ಬಂತು. ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದ್ ರೀತಿ ಇವತ್ ಅಂದ್ರೆ ರೇಟ್ ಸಕಾಲಕ್ಕೆ ಸರಿಯಾಗಿರ್ತಕ್ಕಂಥ ರೇಟ್ ಸಿಗೋದು ತುಂಬಾನೇ ಕಷ್ಟಕರದ ವಾತಾವರಣ ಆಗಿದೆ ಅಂತಕ್ಕಂಥ ಒಂದಿರ್ಲಿ. ಒಟ್ಟು ನಿಮ್ಗೆ ಹತ್ತಿ ಬೆಳೆದು ಸಂತೋಷ ಆಗಿದೆ? ಹತ್ತಿ ಬೆಳೆದು ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ಕಳೆದ ಬಾರಿ ಒಳ್ಳೆ ರೇಟ್ ಸಿಕ್ತು, ಅದೊಂದು ತುಂಬಾ ಸಂತೋಷಕರವಾಗಿರ್ತಕ್ಕಂಥದ್ದು. ಈ ರೀತಿ ಈ ವರ್ಷದ ಬೆಳೆಯನ್ನು ನೋಡ್ಕೊಂಡ್ರೆ ಹತ್ತಿ ಅಂತ ಇಳುವರಿ ಇಲ್ಲ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ, ನಮ್ಮ ಅಭಿಪ್ರಾಯ. ಯಾಕಂದ್ರೆ ಸಕಾಲಕ್ಕೆ ಮಳೆ ಇಲ್ಲ. ಈ ವರ್ಷ ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ತುಂಬಾ ಬೆಳೆ ಹಿಂದಾಗಿದೆ, ಅದೊಂದು ಹೇಳ್ಕೊಳ್ಳೋದಕ್ಕೆ ತುಂಬಾ ವ್ಯತ್ಯಯ ಅನಿಸ್ತಾ ಇದೆ. ಯಾಕಂದ್ರೆ ಮಳೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಬರದೇ ಇರೋದು ಒಂದು, ಆಮೇಲೆ ಮಳೆ ಬಂದು ಎಲ್ಲ ಕೆಟ್ಟೋಗಿರ್ತಕ್ಕಂಥದ್ದು, ಇದೊಂದು ತುಂಬಾ ವಿಷಾದಕರವಾಗಿರ್ತಕ್ಕಂತಹ ಸುದ್ದಿ ಅಂತಕ್ಕಂಥದ್ದು ನಾನು ಹೇಳಕ್ ಇಷ್ಟಪಡ್ತೀನಿ. ಶೇಂಗಾ ಕೃಷಿ ಬಗ್ಗೆ ಹೇಳೋದಾದ್ರೆ, ಶೇಂಗಾ ಕೃಷಿ ಅಂದ್ರೆ ಅದು ಬೆಳೆಯೋದು ತುಂಬಾ ಈಸಿ, ಆದ್ರೆ ಅದನ್ನ ಕ್ರೋಢೀಕರಿಸೋದು ತುಂಬಾ ಕಷ್ಟಕರವಾಗಿರ್ತಕ್ಕಂತಹ ವಾತಾವರಣ. ಶೇಂಗಾ ಏನಕ್ಕೋಸ್ಕರ ಅಂತೀರಿ? ಏನಕ್ಕೋಸ್ಕರ ಅಂದ್ರೆ ನಾವು ಒಂದ್ ಎಕರೆಗೆ ನಾವು 40 ಕೆಜಿ ಶೇಂಗಾವನ್ನ ಬಿತ್ತನೆ ಮಾಡ್ತೀವಿ. 40 ಕೆಜಿ ಶೇಂಗಾವನ್ನ ಬಿತ್ತನೆ ಮಾಡ್ತೀವಿ ಅಂದ್ರೆ ಮೊದಲು ನಾವು ಭೂಮಿಯನ್ನ ಉಳುಮೆ ಮಾಡ್ಕೊಳ್ತೀವಿ. ಈ ಹತ್ತಿ ಆಗ್ತಕ್ಕಂತಹ ಅದರ ಆಜುಬಾಜು ಹಿಂದಿನ ಅದರ ಒಂದು ಸ್ವಲ್ಪ ದಿನಗಳ ನಂತರ ಹತ್ತಿ ಶೇಂಗಾವನ್ನ ಹಾಕ್ತೀವಿ ಅಂದ್ರೆ ಮೇ ತಿಂಗಳಲ್ಲಿ ನಾವು ಹತ್ತಿಯನ್ನ ಹಾಕ್ತಿವಿ ಅಂದ್ರೆ ಮೇ ತಿಂಗಳ ಎಂಡು ಮತ್ತೆ ಜೂನ್ ತಿಂಗಳಲ್ಲಿ ನಾವು ಶೇಂಗಾವನ್ನ ಹಾಕ್ತೀವಿ. ಶೇಂಗಾವನ್ನ ನಾವು ಫಸ್ಟ್ ನಾವು ಭೂಮಿಯನ್ನ ಅದ ಮಾಡ್ಕೊಂಡ್ಬಿಟ್ಟು ಶೇಂಗಾವನ್ನು ನಾವು ಬಿತ್ತಿತ್ತೀವಿ. ಬಿತ್ತನೆ ಮಾಡಿ ಒಂದು 8 ಒಂದು 15 ದಿನಕ್ಕೆ ನಾವು ಮೊದಲನೇ ಸಾರಿಗೆ ಎಡೆಕುಂಟೆ ಅಂತ ಹೊಡಿತೀವಿ. ಅದು ಎತ್ತುಗಳ ಸಹಾಯದಿಂದ ಅಂದರೆ ಯಾಂತ್ರಿಕವಾಗಿ ಅದನ್ನು ನಾವು ಅದವನ್ನು ಮಾಡ್ಲಿಕ್ಕೆ ಬರಲ್ಲ. ಬಿತ್ತಿನಲ್ಲೇ ಎತ್ತುಗಳ ಸಹಾಯದಿಂದನೇ ನಾವು ಎಡೆಕುಂಟೆ ಅಂತಕ್ಕಂಥದ್ದನ್ನು ಹೊಡಿತೀವಿ. ಅದಾದ್ಮೇಲೆ ಅದನ್ನು ಕಳೆಯನ್ನು ತೆಗೆಸ್ಬಿಟ್ಟು ನಮ್ಮ ಒಂದು ಅನುಭವದ ಪ್ರಕಾರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೀಟನಾಶಕಗಳನ್ನು ಬಳಸೋದಿಲ್ಲ. ಯಾಕೆ ಅಂದರೆ ಅದಕ್ಕೆ ನಾವು ಬಳಸ್ತಕ್ಕಂಥದ್ದು ಅಂದರೆ ದನಿ ಗೊಬ್ಬರ ಅಂತ ಇದೆಯಲ್ವಾ, ನಾವು ದನಿ ಗೊಬ್ಬರ ಅಂತ ಮಾತಾಡ್ತಿದ್ವಿ. ಆ ದನಿ ಗೊಬ್ಬರವನ್ನು ನಾವು ತಳಕ್ಕೆ ಚೆಲ್ಲಿರ್ತೀವಿ. ಚೆಲ್ಲಿದ್ದ ಅದರ ಕಸುವಿನ ಆಧಾರದ ಮೇಲೆ ಶೇಂಗಾ ಇಳುವರಿ ಚೆನ್ನಾಗಿ ಬರುತ್ತೆ. ನಾವು ಹೆಚ್ಚಾಗಿ ಔಷಧಿಯನ್ನು ಹೊಡೆಯೋದಿಲ್ಲ. ಶೇಂಗಾ ನಮ್ದು 2 ಬೀಜದ್ದು, ಅದು 2 ಬೀಜದ ಹಾಕಿರೋದದು. ಅದರಲ್ಲಿ ತಳಿ ಅಂತಕ್ಕಂಥದ್ದು ನಮಗೆ ಹೆಸರು ಗೊತ್ತಿಲ್ಲ. ಒಂದೇ ತಳಿ ಅದು ಶೇಂಗಾ ಅಂತಕ್ಕಂಥದ್ದು ಒಂದೇ ತಳಿ. ಕೆಲವೆಲ್ಲ ಮೂರು ಕಾಳುಗಳು ನೋಡ್ತಿರ್ತೀವಿ. ನಮ್ಮ ಕಡೆ ಹೆಚ್ಚಾಗಿ ಅದು ಬೆಳೆಯಲ್ಲ. ನಮ್ಮ ಕಡೆ ಬೆಳೀತಕ್ಕಂಥದ್ದು 2 ಕಾಳು ಇರ್ತಕ್ಕಂಥ ಶೇಂಗಾ ಬೆಳೆ. ಅದಕ್ಕೆ ನಾವು ಭೂಮಿಗೆ ನಾವು ಎತ್ತಿನ ಗೊಬ್ಬರವನ್ನು ಹಾಕಿಬಿಟ್ಟು ಅದವನ್ನು ಮಾಡಿಕೊಂಡು ಒಂದು ಸಾರಿ ಬಿತ್ತಿ ಒಂದೆರಡರಿಂದ 3 ಸಾರಿ ಎಡೆಕುಂಟೆಯನ್ನು ಹೊಡೆದ್ಬಿಟ್ಟು ಒಂದೆರಡು ಸಾರಿ ಕಳೆದನ್ನು ತೆಗೆಸ್ಬಿಟ್ರೆ ಅದು ಒಂದು 3 ಶೇಂಗಾ ಬರುತ್ತೆ. ಶೇಂಗಾ ಬಂದಾಗ ಅದನ್ನು ಕ್ರೂಢೀಕರಣ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹೇಳಬೇಕು ಅಂದರೆ ಕೂಲಿಯರ್ ಸಿಗೋದು ಕಷ್ಟ. ಅದು ಕೂಲಿ ಅಂತ ಕೆಲಸ ಮಾಡಲಿಕ್ಕೆ ಯಾವ ಕೂಲಿಯರೂ ಸಹ ಬರೋದಿಲ್ಲ. ಏನಾಗುತ್ತೆ ಅಂದ್ರೆ ನಾವು ರೈತರು ಬೆಳೆದಿರ್ತಕ್ಕಂತಹ ಬೆಳೆ ಎಲ್ಲ ಬಂದಿರತಕ್ಕಂತಹ ಕೂಲಿಯರಿಗೇನೆ ಆಗುತ್ತೆ ಅಂತಕ್ಕಂಥದ್ದು ಇಲ್ಲೊಂದು ನಾನು ಅದನ್ನೊಂದು ರೀತಿ ಸಂತೋಷದಿಂದಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ರೀತಿ ಬೇಸರದಿಂದಲೇ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕೂಲಿಯರ್ನ ಹಿಡಿದಾಡ ತುಂಬಾ ಕಷ್ಟ. ಈಗ ಇತ್ತೀಚಿನ ದಿನಗಳಲ್ಲಿ 1 ಒಂದು 10-15 ಕ್ವಿಂಟಲ್ ಶೇಂಗಾವನ್ನು ಬೆಳಿಬಹುದು. ಅದರ ರೇಟ್ ಬಂದ್ಬಿಟ್ಟು 1,200-4,000 ತನಕ ಸಿಗುತ್ತೆ. ರೇಟ್ ಚೆನ್ನಾಗಿ ಸಿಕ್ಕಾಗ ಪರವಾಗಿಲ್ಲ. ಅಂದ್ರೆ ನಾವು ಹೆಚ್ಚಾಗಿ ಜಾಸ್ತಿ ಒಂದು 1/2 ಅರ್ಧ ಎಕರೆಯಷ್ಟು ಹಾಕೊಳ್ತೀವಿ. ಅದರಲ್ಲಿ ಒಂದು 5-6 ಕ್ವಿಂಟಲ್ಲು ಒಂದು 8 ಕ್ವಿಂಟಲ್ಲು ಶೇಂಗಾವನ್ನು ನಾವು ಮಾರ್ಕೆಟ್ ಬಿಡ್ತೀವಿ. ಇನ್ ಮಿಕ್ಕಿದ್ದನ್ನ ಬೀಜ ಮತ್ತೆ ಮನೆಯಲ್ಲಿ ಸ್ವಲ್ಪ ಬಳಸಲಿಕ್ಕೆ ಶೇಂಗಾವನ್ನು ಇಟ್ಕೊಳ್ತೀವಿ. ಇದಿಷ್ಟು ಶೇಂಗಾ ಬೆಳೆಯ ಒಂದು ಶೇಂಗಾ ಬೆಳೆತಕ್ಕಂತ ಒಂದು ಅನುಭವ. ಅಂದ್ರೆ ಶೇಂಗಾದಲ್ಲಿ ಯಾವುದೇ ತರದ ರೋಗ ಆ ತರದೇನು ಬರಲ್ವ? ಅದರಲ್ಲಿ ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಕಾಣಿಸ್ಕೊಂಡ್ರು ಅದರಲ್ಲಿ ಕಾಂಡ ಕೊರಕ ಹುಳ ಅಂತ ಬೀಳುತ್ತೆ. ಇದುವರೆಗೂ ಯಾರು ಔಷಧಿ ಹೊಡೆದಿರೋದನ್ನ ನಾನು ನೋಡಿಲ್ಲ. ಬೇರೆ ಕಡೆ ಎಲ್ಲ ಔಷಧಿ ಹೊಡೆದಿರತಕ್ಕಂಥದ್ದನ್ನು ಕೇಳಿದ್ದೀನಿ. ಬಟ್ ನಮ್ಮ ಕಡೆ ಇಲ್ಲಿ ಇವತ್ತಿನವರೆಗೂ ಯಾರು ಔಷಧಿಯನ್ನ ಸಿಂಪರಣೆ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ರೋಗಗಳ ಬಾಧೆ ಇರೋದ್ರಿಂದ 19 ಮತ್ತೆ ಇನ್ನೊಂದು ಹುಳವನ್ನು ಕಂಟ್ರೋಲ್ ಮಾಡ್ತಕ್ಕಂತ ಜಿಟ್ಟೆಯನ್ನು ಕಂಟ್ರೋಲ್ ಮಾಡ್ತಕ್ಕಂತ ಔಷಧಿಯನ್ನು ಹೊಡೆದಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ನಾವು ಬೆಳೆದಿರ್ತಕ್ಕಂತಹ ಪ್ರಕಾರ ಇವತ್ತಿನವರೆಗೂ ಶೇಂಗಾವನ್ನು ನಾವು ಶೇಂಗಾಕ್ಕೆ ಔಷಧಿ ಆಗಿರ್ಬೋದು ಅಥವಾ ರಸಗೊಬ್ಬರ ಆಗಿರ್ಬೋದು ಇದುವರೆಗೂ ಹಾಕಿಲ್ಲ ನಾವು. ಶೇಂಗಕ್ಕೂ ಕೂಡ ಮಳೆ ಆಶ್ರಿತನೇನಾ? ಅದು ಶೇಂಗಾನು ಸಹ ನಮ್ಮ ಕಡೆ ಎಲ್ಲ ನಾವೇನು ಬೆಳೆಯನ್ನು ಬೆಳಿತೀವಿ, ಶೇಂಗಾ ಇರ್ಬೋದು, ಹತ್ತಿ ಇರ್ಬೋದು, ಮೆಣಸಿನ ಗಿಡ ಇರ್ಬೋದು, ಮತ್ತೆ ಮೆಕ್ಕೆಜೋಳ ಇರ್ಬೋದು, ಊಟದ ಜೋಳ, ತದನಂತರದಲ್ಲಿ ಯಾವುದು ಹುಳ್ಳಿ ಅಂತ ಹಾಕ್ತೀವಿ ಶೇಂಗಾವನ್ನು ಕಿತ್ಕೊಂಡು. ಅದಕ್ಕೆ ನಾವು ಯಾವುದೇ ರೀತಿ ಹುಳ್ಳಿ ಹಾಕಬೇಕಾದ್ರೆ ನಾವು ಸ್ವಲ್ಪ ಅದಕ್ಕೆ ಗೊಬ್ಬರವನ್ನು ಮಿಶ್ರಣ ಮಾಡ್ಕೊಳ್ತೀವಿ. ಈ ಶೇಂಗಾ ಒಂದಕ್ಕೆ ಮಾತ್ರ ನಾವು ಯಾವುದೇ ರೀತಿ ಗೊಬ್ಬರವನ್ನು ಮಿಶ್ರಣ ಮಾಡೋದಿಲ್ಲ ಅಂತಕ್ಕಂಥದ್ದು ನನ್ನ ಇದುವರೆಗಿನ ಒಂದು ಅನುಭವ. ಅಂದ್ರೆ ಶೇಂಗಾದಲ್ಲಿ ಇದು ಇವತ್ತಿನವರೆಗೂ ನಾವು ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನು ಕಾಣ್ತಾ ಇದ್ದೀವಿ. ಎಷ್ಟು ಖರ್ಚು ಬರಬಹುದು? ಅದಕ್ಕೆ ನಾವು ಮಾಡ್ತಕ್ಕಂಥ ವ್ಯವಸಾಯದ ಖರ್ಚು ಒಂದು, ಬೀಜದ ಖರ್ಚು ಒಂದು, ಆಮೇಲೆ ಎಲ್ಲ ಸೇರಿದ್ರೆ ಒಂದು 8,000-10,000 ಖರ್ಚು ಬರುತ್ತೆ. ಈ ರೀತಿ ಖರ್ಚು ಬರ್ತದೆ. ರಾಗಿ ಕೂಡ ಬೆಳೆದಿದ್ದೀನಿ ಅಂದ್ರೆ ರಾಗಿ ಕೃಷಿ ಯಾವ ತರ? ರಾಗಿ ಕೂಡ ಬೆಳೆದಿದ್ದೀವಿ. ಅಂದ್ರೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬಿತ್ತನೆ ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದೀವಿ. ಮೊದಲೆಲ್ಲ ರಾಗಿ ಅಡವಾಗ್ಲೆ ಅನ್ನೋ ಉದ್ದೇಶಕ್ಕೋಸ್ಕರ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರಾಗಿ ಹೆಚ್ಚಾಗಲಿ ಅಂತ ಹೇಳ್ತೇವಲ್ಲ, ಅಡವಾಗ್ಲೆ ಅನ್ನೋ ಉದ್ದೇಶಕ್ಕೋಸ್ಕರ ನಾಟಿ ರಾಗಿಯನ್ನು ಮಾಡ್ತೀವಿ. ನಾಟಿ ರಾಗಿಯನ್ನು ಮಾಡ್ತಾ ಇದೀವಿ ಅಂತಂದ್ರೆ ಮೆಕ್ಕೆಜೋಳದ ಶೈಲಿನಲ್ಲಿ ಮೆಕ್ಕೆಜೋಳವನ್ನು ಒಂದು 3/4 ಅಂತರಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಒಂದು 1/4 ಅಂತರಕ್ಕೆ ನಾವು ಇದನ್ನ ಮೆಕ್ಕೆಜೋಳವನ್ನು ಹಾಕ್ತೀವಿ. ಅದ್ರ ರಾಗಿಯನ್ನು ನಾವೇನ್ ಮಾಡ್ತೀವಿ, ಒಂದು 4-5 ಅಂತರದಲ್ಲಿ ನಾಟಿ ಮಾಡ್ತಕ್ಕಂಥದ್ದು ರಾಗಿ ಸಸಿಯನ್ನು. ಅಂದ್ರೆ ನಾನು ಹೇಳಿದ್ದೇನೆ, ಹರಿದ್ರ ಮಳೆ ಅಂತಕ್ಕಂತಹ ಹರಿದ್ರ ಮಳೆ ಬರುತ್ತಲ್ವಾ, ಆ ಮಳೆಗಾಲದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬೀಜವನ್ನ ಚೆಲ್ ಬರ್ತೀವಿ ಹೊಲದಲ್ಲಿ. ಅದು ಒಂದು 15-20 ದಿನಗಳ ನಂತರ ಅದು ಏನಾಗುತ್ತೆ, ರಾಗಿ ಹುಟ್ಟುತ್ತೆ. ಅಸಲೆ ಮಳೆ ಅಂತಕ್ಕಂತ ಬರುತ್ತಲ್ವಾ, ಆ ಮಳೆಯಲ್ಲಿ ನಾವೇನ್ ಮಾಡ್ತೀವಿ, ನೇಗಿಲಿಂದ ಸಾಲು ಹೊಡೆದ್ಬಿಟ್ಟು ಅಂತರ ಬೇಸಾಯ ಅಂತಂದು ಭತ್ತವನ್ನು ಯಾವ ರೀತಿ ಹಚ್ಚುತ್ತಾರೋ ಅದೇ ರೀತಿ ನಾವು ಸಾಲುಗಳಲ್ಲಿ ನಾಟಿಯನ್ನ ಮಾಡ್ತೀವಿ. ಒಂದು ಎರಡು ಸಸ್ಯಗಳನ್ನ ನೆಡೋದ್ರ ಮೂಲಕ ನಾವು ನಾಟಿ ವ್ಯವಸ್ಥೆಯನ್ನ ಮಾಡ್ತೀವಿ, ಮಡಿ ಅಂತ ಮಾಡ್ಕೊಳ್ತೀವಿ. ಅದನ್ನ ಮಾಡಿಕೊಂಡು ಫಸ್ಟ್ ನಾವು ಅದನ್ನ ಬೆಳೆದಾದ್ಮೇಲೆ ಒಳ್ಳೆ ಹಸಿ ಇರ್ತಕ್ಕಂತಹ ಸಮಯದಲ್ಲಿ ಮಳೆ ಬರ್ತಕ್ಕಂತಹ ಸಮಯದಲ್ಲಿ ಅದನ್ನ ನಾವು ನಾಟಿಯನ್ನ ಮಾಡ್ತೀವಿ. ನಾಟಿಯನ್ನ ಮಾಡಿ ಒಂದ 2-3 ಸಾರಿ ಏನ್ ಮಾಡ್ತೀವಿ, ಎಡೆಕುಂಟೆ ಹೊಡಿತೀವಿ. ಅದಾದ್ಮೇಲೆ ಸ್ವಲ್ಪ ಹೀರೆ ಗೊಬ್ಬರ ಅಂತ ಬರುತ್ತಲ್ವಾ, ಆ ಹೀರೆ ಗೊಬ್ಬರವನ್ನ ಸಣದಿದ್ದಾಗ ಒಂದ್ ಸ್ವಲ್ಪ ಒಂದ 10-15 ದಿನಗಳ ಅಂತರದಲ್ಲಿ ಸ್ವಲ್ಪ ನಾವು ಹೀರೆ ಗೊಬ್ಬರವನ್ನ ಹಾಕ್ತಿವಿ. ತದನಂತರದಲ್ಲಿ ಮತ್ತೆ ನಾವು ಏನ್ ಮಾಡ್ತೀವಿ, ಹೀರೆ ಗೊಬ್ಬರವನ್ನ ಒಡೆ ತಲೆ ಮೇಲೆ ಅಂತ ಬರುತ್ತೆ. ಅಂದ್ರೆ ಹೂ ಆಡ್ತಕ್ಕಂತಹ ಸಂದರ್ಭದಲ್ಲಿ, ಹೂ ಆಡೋದಕ್ಕಿಂತ ಮುಂಚೆ ಒಡೆ ಬರ್ತಲ್ವಾ, ಆ ಒಡೆ ಸಮಯದಲ್ಲಿ ಗೊಬ್ಬರವನ್ನ ಹಾಕ್ತಿವಿ. ಅದ್ಲಿಗೆ 2 ಸರಿ ಗೊಬ್ಬರ ಹಾಕಿದ್ರೆ ಮುಗಿದೋತ್ತೆ. ಅದು ರಾಗಿ ಖರ್ಚೇನು ಅಷ್ಟೇನು ಬರೋದಿಲ್ಲ. ಅದು ಏನು ರಾಗಿ ಒಂದ್ ಸ್ವಲ್ಪ ನಾವು ಬೆಳೆದಿರ್ತಕ್ಕಂತ ಬೆಳೆನಲ್ಲಿ ನಾವು ಏನ್ ಮಾಡ್ತೀವಿ, ರಾಶಿಯನ್ನ ಮಾಡ್ಬೇಕಾದ್ರೆ ದೊಡ್ಡ ಗಾಬಿನ ರಾಗಿ ಅಂತ ಬರುತ್ತೆ. ಅದ್ರಲ್ಲಿ ಬರ್ತಕ್ಕಂತ ರಾಗಿಯನ್ನ ನಾವು ಸ್ವಲ್ಪ ಬೀಜಕ್ಕೆ ಅಂತ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಅದನ್ನ ಬಿತ್ತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ 20-20 ಮತ್ತೆ DAP ಗೊಬ್ಬರ. ಒಂದು ಸೇರು ರಾಗಿಗೆ 3 ಗೊಬ್ಬರವನ್ನ ಮಿಶ್ರಣ ಮಾಡ್ಕೊಂಡು, 3-4 ಗೊಬ್ಬರವನ್ನ ಮಿಶ್ರಣ ಮಾಡ್ಕೊಂಡು ಬಿತ್ತನೆ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ನಾಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಸಾಲನ್ನ ಹೊಡೆದಿರ್ತೀವಲ್ವಾ, ಆ ಸಾಲಿನ ಮೇಲೆ ಗೊಬ್ಬರವನ್ನ ಚೆಲ್ಬಿಟ್ಟು 20-20 ಆಗಿರ್ಬೋದು ಅಥವಾ DAP ಗೊಬ್ಬರ ಆಗಿರ್ಬೋದು ಚೆಲ್ಬಿಟ್ಟು ಅಲ್ಲಿ ನಾವು ನಾಟಿಯನ್ನ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಆಮೇಲೆ ಬಿತ್ತನೆ ಮಾಡ್ತಕ್ಕಂಥದ್ದು ಆದ್ರೆ ಹಾಗೇನೆ, 1 ರಾಗಿಗೆ 3 ಗೊಬ್ಬರವನ್ನ ಮಿಶ್ರಣ ಮಾಡಿಕೊಂಡು ರಾಗಿಯನ್ನ ಬಿತ್ತಕ್ಕಂಥದ್ದು. ಅದನ್ನ ನಾವು ಏನ್ ಮಾಡ್ತೀವಿ, 2-3 ಸಾರಿ ಎಡೆಕುಂಟೆ ಹೊಡಿತೀವಿ. ತದನಂತರದಲ್ಲಿ ಗೊಬ್ಬರ ಹಾಕ್ತಿವಲ್ವಾ, ಒಡೆ ಬರೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ದನಗಳನ್ನ ಕಡ್ಕೊಂಡೋಗಿ ಅದರಲ್ಲಿ ಸ್ವಲ್ಪ ರಾಗಿನ ದಡಿ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ರಾಗಿಯನ್ನು ನಾವು ಎತ್ತಿಗಳ ಸ್ವಾಲೆ ಅಂತ ಮೇಯಿಸ್ತೀವಿ. ಎಷ್ಟು ಎಕರೆ ಹಾಕಿದ್ರ ರಾಗಿ? ನಾವು 1/2 ಒಂದು 1 ಅಷ್ಟು ಹಾಕಂತೀವಿ ಅಷ್ಟೇ. ಯಾಕಂದ್ರೆ ನಮಗೆ ಎತ್ತಿಗೆ ಹುಲ್ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 1/4 1/2 1 ಇಷ್ಟು ಹಾಕೊಳ್ತೀವಿ. ಅದರಲ್ಲಿ 1-8 ಚೀಲ ರಾಗಿಯನ್ನ ಬೆಳಿತೀವಿ ಎಕರೆ. ಈ ಎಲ್ಲಾ ಬೆಳೆಗಳನ್ನು ಬೆಳೆದಿದ್ರೆ ಏನ್ ಅನ್ಸುತ್ತೆ ತಮ್ಗೆ, ಇನ್ನು ಮಾಡ್ಬೇಕು ಅನ್ಸುತ್ತಾ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಸುತ್ತಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಪರವಾಗಿಲ್ಲ, ನಮಗೆ ಇದು ಒಂದ್ ರೀತಿ ನಮಗೆ ಅನ್ನ ಕೊಡ್ತಕ್ಕಂತ ಭೂಮಿ ಆಗಿರೋದ್ರಿಂದ ನಮಗೆ ಇದರಲ್ಲಿ ಒಂದ್ ರೀತಿ ಸಂತೋಷ ಇದೆ, ಖುಷಿ ಇದೆ. ನಾವು ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ, ನೌಕರಿದಾರರಿಗೆ ಹೋಲಿಸ್ಕೊಂಡ್ರೆ ಇವತ್ತೇನಾಗಿದೆ ಅಂದ್ರೆ ಒಂದ್ ರೀತಿ ಸಂತೋಷವನ್ನ ಪಡ್ತೀವಿ. ಯಾಕಂದ್ರೆ ಹೊಲಗಳಲ್ಲಿ ಕೆಲಸ ಮಾಡೋದು, ಪ್ರತಿನಿತ್ಯ ಹಚ್ಚ ಹಸಿರನ್ನ ನೋಡ್ತಕ್ಕಂಥದ್ದು, ಇದೊಂದ್ ರೀತಿ ನಮಗೆ ಸಂತೋಷ. ಆಮೇಲೆ ನಾವು ಇನ್ನೊಂದು ಸಂತೋಷಕರವಾಗಿರ್ತಕ್ಕಂಥದ್ದು ಏನಂದ್ರೆ, ಎಲ್ಲರಿಗೂ ಒಂದು ರೀತಿ ಅನ್ನ ದೊರಕಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ವ್ಯವಸಾಯವನ್ನು ಮಾಡ್ತಾ ಇರೋದು. ನಾನು ಶಿಕ್ಷಣವನ್ನು, ನಮಗೆ ಬೇಕಾಗಿರ್ತಕ್ಕ ಒಂದು ಸ್ವಲ್ಪ ಶಿಕ್ಷಣವನ್ನು ಪಡ್ಕೊಂಡಿದ್ದೀನಿ ಅದರ ಒಂದು ಆಧಾರದ ಮೇಲೆ. ಪ್ರಸ್ತುತದ ದಿನಗಳನ್ನು ನೋಡಿಕೊಂಡ್ರೆ ರೈತರ ಜೀವನ ಅಂತಕ್ಕಂಥದ್ದು ತುಂಬಾ ಸಂತೋಷಕರವಾಗಿರ್ತಕ್ಕಂತಹ ಜೀವನ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಅಕ್ಕಪಕ್ಕ ಭಾಗದಲ್ಲೆಲ್ಲ ಅಡಿಕೆ ಕೃಷಿ ನೋಡ್ತೀವಿ, ನೀವೇ ಇದನ್ನ ಜಾಸ್ತಿ ಮಾಡ್ತಾ ಇದೀರ? ನಾವಿನ್ನು ಬೋರ್ ಹಾಕ್ಸ್ಕೊಂಡಿಲ್ಲ. ಬೋರ್ ಹಾಕ್ಸ್ಕೊಂಡ್ರೆ ಅಡಿಕೆ ಮಾಡ್ಬೇಕು ಅಂತ ಇದೀವಿ. ಯಾಕಂದ್ರೆ ನಾವಿನ್ನು ಬೋರ್ ಹಾಕ್ಸಿಲ್ಲ. ಬೋರ್ ಹಾಕ್ಸಿ ಅದರಲ್ಲಿ ಅಡಿಕೆಯನ್ನು ಬೆಳಿಬೇಕು. ಅದೇ ಅಡಿಕೆ ಬರೋದ್ರವರೆಗೂ ನಾವು ಅದರಲ್ಲಿ ಬೇಕಾಗಿರ್ತಕ್ಕಂಥ ತರಕಾರಿ ಬೆಳೆ ಆಗಿರ್ಬೋದು, ಹತ್ತಿ ಬೆಳೆ ಅಂತ ಹೇಳಿದ್ವಲ್ವಾ, 5-6 ಅಂತರದಲ್ಲಿ ಹತ್ತಿಯನ್ನ ಬೆಳಿಬಹುದು ಅಂತ ಹೇಳಿದ್ವಿ. ಅದಕ್ಕೆ ಡ್ರಿಪ್ನ ವ್ಯವಸ್ಥೆನ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಒಂದು 1.5 ಎಕರೆಗೆ ಒಂದು 10-15 ಕ್ವಿಂಟಲ್ ಹತ್ತಿಯನ್ನ ಬೆಳಿಬಹುದು, ನೀರಿನ ವ್ಯವಸ್ಥೆ ಚೆನ್ನಾಗಿದ್ರೆ. ಅದಕ್ಕೆ ಬೋರ್ ಹಾಕ್ಸ್ಕೊಂಡಾಗ ಆತರ ಬೆಳೆಯೋಣ ಅಂತ ನಾವು ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ಕಡೆಯದಲ್ಲಿ ಉಳಿದಂತ ರೈತರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಉಳಿದಂತ ರೈತರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಎಲ್ಲ ರೈತರನ್ನು ಸ್ವಲ್ಪ ಅರ್ಥವನ್ನ ಮಾಡಿಕೊಂಡು ಈ ಕಾಡನ್ನ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮಾಡಿರೋದನ್ನ ಅದನ್ನ ಅರ್ಥ ಮಾಡಿಕೊಂಡು, ನಮಗೆ ರೈತರು ಇಲ್ಲಿ ಮಳೆಯಾಶ್ರಿತ ಪ್ರದೇಶ ಆಗಿರೋದ್ರಿಂದ ಪ್ರತಿಯೊಬ್ಬ ರೈತನು ಒಂದೊಂದು ಗಿಡವನ್ನ, ಒಂದು ಮರವನ್ನ ಬೆಳೆಸ್ತಕ್ಕಂತಹ ಕಾರ್ಯಕ್ರಮಕ್ಕೆ ಮುಂದಾಗಿದ್ದೆ ಆದ್ರೆ, ಇಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಬೆಳೆಯನ್ನ ಬೆಳೀತಾ ಇದ್ವೋ ಅದೇ ರೀತಿಯನ್ನ ಬೆಳೆಯನ್ನ ಬೆಳಿಲಿಕ್ಕೆ ಒಂದು ಅನುಕೂಲವಾಗಿರ್ತಕ್ಕಂತಹ ವಾತಾವರಣವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಾಗೆ ಆಗುತ್ತೆ ಈ ಒಂದು ಕಾರ್ಯ ಎಲ್ಲಾ ರೈತರಿಂದಲೂ ಆದ್ರೆ ಒಂದು ಉತ್ತಮ ಅಂತಕ್ಕಂಥದ್ದು. ನಾವುಗಳು ಸಹ ಅದಕ್ಕೆ ನಾವು ಪ್ರೋತ್ಸಾಹವನ್ನ ಕೊಡ್ತೀವಿ. ಬೇಕಾದ್ರೆ ನಮ್ಮ ಕೈಯಲ್ಲಿ ಎಷ್ಟು ಸಹಕಾರ ಬೇಕಾಗುತ್ತೆ ಅಷ್ಟು ನಾವು ಸಹಕಾರವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ಪ್ರಕೃತಿ ನಾಶ ಆಗ್ತಾ ಇದೆ. ಆ ನಾಶ ಆಗ್ತಕ್ಕಂಥ ಪ್ರಕೃತಿ ನಾಶವನ್ನು ನಾವಿವತ್ತು ತಡೆಗಟ್ಟಿದ್ದೆ ಆದರೆ, ಸಕಾಲಕ್ಕೆ ನಾವು ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳಕೊಂಡು ಉತ್ತಮವಾಗಿರ್ತಕ್ಕಂತಹ ಜೀವನ, ಅಂದರೆ ಪ್ರಸ್ತುತ ದಿನಗಳಲ್ಲಿ ನಾವು ಯಂತ್ರಗಳನ್ನು ಬಳಸ್ಕೊಂಡು ಬೇಸಾಯವನ್ನು ಮಾಡ್ತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ಮಳೆ ಬಂತು ಅಂತಂದ್ರೆ ಯಂತ್ರಗಳನ್ನು ಬಳಸ್ಕೊಂಡು ಉತ್ತಮವಾಗಿರ್ತಕ್ಕಂತಹ ಬೆಳೆಯನ್ನ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲಾ ರೈತರಲ್ಲೂ ಮನವಿ, ದಯವಿಟ್ಟು ಎಲ್ಲರೂ ಸಹ ಒಂದು ಮನೆಗೊಂದು ಮರ ಅಂತ ಇತ್ತು, ತಮ್ಮ ಹೊಲಗಳಲ್ಲಿ ಅಥವಾ ತಮ್ಮ ಸುತ್ತಮುತ್ತ ಇರತಕ್ಕಂತಹ ಪ್ರಕೃತಿನಲ್ಲಿ ಗುಡ್ಡಗಳಲ್ಲಿ ಮರಗಳನ್ನು ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಅಂತಕ್ಕಂತಹ ಒಂದು ಬೇಡಿಕೆಯನ್ನು ರಿಕ್ವೆಸ್ಟಿನ ಮೇರೆಗೆ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಸಹ ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಉಳಿಸಿ ನಾವು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಮಳೆಯ ಆಶ್ರಿತದಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಸಿದ್ದೇವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳನ್ನು ಅರ್ಥಿಸ್ತಾ ನನ್ನ ಒಂದು ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಇದುವರೆಗೂ ವಿವಿಧ ಬೆಳೆಗಳ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಹೊದಿಗೆರೆ ಗ್ರಾಮದ ರೈತರಾದ ಸಿದ್ದಯ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಚಿನ್ನು, ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡ್ ಹೋಗಲ್ಲಮ್ಮ, ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ ಕಳಿಸ್ತಿಯಲ್ಲೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ಚಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು ಪೋಷಕರು ಪ್ರೋತ್ಸಾಹಿಸುವುದು.